ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಶ್ರೀರಾಮಕೃಷ್ಣರು ಬ್ರಾಹ್ಮ ಭಕ್ತ ಕೇಳಿದಂತಹ ಪ್ರಶ್ನೆಗೆ ಮಹಾಶಯರೇ, ಗುರುವಿಲ್ಲದೇ ಇದ್ರೆ ಜ್ಞಾನ ದೊರೆಯೋದಿಲ್ವೇ ಅಂತ ಕೇಳಿದ ಪ್ರಶ್ನೆಗೆ, ಕೇವಲ ಸಚ್ಚಿದಾನಂದನೇ ಗುರು, ಮನುಷ್ಯ ಗುರುವಿನ ಪಟ್ಟ ಧರಿಸಿ ಜನರಲ್ಲಿ ಆತ್ಮ ಜಾಗೃತಿಯನ್ನು ಉಂಟು ಮಾಡಿದ್ದೇ ಆದರೆ, ಆಗ ತಿಳಿದುಕೊಳ್ಬೇಕು ಸಚ್ಚಿದಾನಂದನೇ ಆ ರೂಪ ಧರಿಸಿದ್ದಾನೆ ಅನ್ನೋದಾಗಿ. ಗುರು ಒಬ್ಬ ಸ್ನೇಹಿತ ಇದ್ದ ಹಾಗೆ ಆತ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾನೆ. ಭಗವಂತನ ದರ್ಶನವಾದ ನಂತರ ಗುರು ಶಿಷ್ಯ ಎಂಬ ಭೇದವಿರದು, ಅದು ಬಹಳ ತೊಡಕಿನ ಸನ್ನಿವೇಶವನ್ನು ಸೃಜಿಸುತ್ತದೆ. ಅಲ್ಲಿ ಗುರು ಶಿಷ್ಯರು ಒಬ್ಬರನ್ನೊಬ್ಬರು ಗುರುತಿಸಲಾರರು. ಇದಕ್ಕಾಗಿಯೇ ಜನಕರಾಜ ಶುಕದೇವನಿಗೆ ಹೇಳಿದ, ನಿನಗೆ ಬ್ರಹ್ಮಜ್ಞಾನ ಬೇಕಾಗಿದ್ರೆ ಮೊದಲು ಗುರುದಕ್ಷಿಣೆ ಕೊಡು ಅಂತ. ಯಾಕೆಂದ್ರೆ ಬ್ರಹ್ಮಜ್ಞಾನ ದೊರೆತ ನಂತರ ಈತ ಗುರು ಆತ ಶಿಷ್ಯ ಎಂಬ ಭೇದ ಬುದ್ಧಿ ಇರದು, ಭಗವಂತನ ಸಾಕ್ಷಾತ್ಕಾರವಾಗುವವರೆಗೆ ಮಾತ್ರ ಗುರು ಶಿಷ್ಯ ಸಂಬಂಧ ಅಂತನ್ನುವ ಈ ಉತ್ತರವನ್ನ ಕೊಡ್ತಾರೆ. ಇಲ್ಲಿಗೆ ಅಂದಿನ ಆ ಹೊತ್ತಿನ ಸಂಭಾಷಣೆ ಮುಗಿಯುತ್ತದೆ. ಮಾಸ್ಟರ್ ಮಾಷಿಯ ಬರೀತಾನೆ, ಕ್ರಮೇಣ ಸಾಯಂಕಾಲವಾಯಿತು. ಬ್ರಾಹ್ಮ ಭಕ್ತರಲ್ಲಿ ಕೆಲವರು ಪರಮಹಂಸರಿಗೆ ಹೇಳ್ತಾ ಇದ್ದಾರೆ, ಬಹುಶಃ ಈಗ ನಿಮ್ಮ ಸಾಯಂ ಸಂಧ್ಯಾ ವಂದನೆಗೆ ಸಮಯ ಆಗಿರಬಹುದು ಅಂತ. ಆಗ ಶ್ರೀರಾಮಕೃಷ್ಣರು ಹೇಳ್ತಾರೆ, ಇಲ್ಲ ಅಂಥದ್ದೇನಿಲ್ಲ, ಮೊದಮೊದಲು ಅವುಗಳನ್ನೆಲ್ಲ ಮಾಡಬೇಕಾಗ್ತದೆ, ಬಳಿಕ ಈ ಗಂಟೆ ಬಾರಿಸೋದು ವಿಧಿವತ್ ಪೂಜೆ ಇವೆಲ್ಲ ಬೇಕಾಗೋದಿಲ್ಲ ಅಂತ ಹೇಳ್ತಾರೆ. ಈ ಮಾತನ್ನ ನಾವು ಸ್ವಲ್ಪ ಹೊತ್ತು ಶಾಂತ ಮನಸ್ಸಿನಿಂದ ಆಲೋಚನೆ ಮಾಡಬೇಕಾಗುತ್ತೆ. ಈ ಮಾತಿನ ಕುರಿತಾಗಿ ಏನು ಹೇಳ್ತಾರೆ, ಮೊದಮೊದಲು ಅವುಗಳೆಲ್ಲ ಬೇಕಾಗುತ್ತವೆ. ಅವುಗಳೆಲ್ಲ ಅಂತಂದ್ರೆ ಈ ಸಂಧ್ಯಾ ವಂದನಾದಿಗಳು ಎಲ್ಲ ಬೇಕಾಗುತ್ತದೆ. ಗಂಟೆ ಬಾರಿಸೋದು ಅಂತಂದ್ರು, ಸಂಧ್ಯಾ ವಂದನೆ ಮಾಡೋತಿ ಗಂಟೆ ಹತ್ತಕ್ಕೆ ಬಾರಿಸ್ತಾರೆ ಪೂಜೆ ಮಾಡುವಾಗ. ಸಂಧ್ಯಾ ವಂದನೆ, ದೇವರ ಪೂಜೆ ಇವುಗಳೆಲ್ಲ ಬೇಕಾಗ್ತದೆ ಅಂತನ್ನುವ ತಾತ್ಪರ್ಯ ಶ್ರೀರಾಮಕೃಷ್ಣರ ತಾತ್ಪರ್ಯ. ಇವುಗಳೆಲ್ಲ ಗೌಣಿ ಭಕ್ತಿ, ಗೌಣಿ ಭಕ್ತಿ ಅಂತನ್ನುವ ಜಾತಿಗೆ ಸೇರಿದಂತಹದ್ದು. ಭಕ್ತಿಯಲ್ಲಿ ಎರಡು ವಿಧ, ಒಂದು ಗೌಣಿ ಭಕ್ತಿ, ಇನ್ನೊಂದು ಪರಾಭಕ್ತಿ ಅಂತ. ಗೌಣಿ ಭಕ್ತಿ ಅಂತ ಹೇಳಿದ್ರೆ ಪ್ರಾಥಮಿಕ ಭಕ್ತಿ, ಅಂದ್ರೆ ಪೂಜಾದಿಗಳ ಮೂಲಕ, ಸಂಧ್ಯಾ ವಂದನಾದಿಗಳ ಮೂಲಕ, ಕೆಲವು ವ್ರತ ನಿಯಮಗಳನ್ನು ಅನುಸರಿಸುವುದರ ಮೂಲಕ ಭಗವಂತನ ಭಕ್ತಿ ಮಾಡುವಂತಹದಕ್ಕೆ ಗೌಣಿ ಭಕ್ತಿ ಅಂತ ಹೆಸರು. ಆಮೇಲೆ ಅದು ಅನುರಾಗಕ್ಕೆ ತಿರುಗಿಕೊಳ್ಳುತ್ತದೆ. ಆ ಅನುರಾಗವನ್ನ ಪರಮಾತ್ಮನೆಡೆಗೆ ಹರಿಸಿದಾಗ, ಹರಿಸುವ ಸಂದರ್ಭ ಬಂದಾಗ ಅದು ಪರಾಭಕ್ತಿ ಅಂತ ಕರೆಸಿಕೊಳ್ಳುತ್ತದೆ. ಅತ್ಯಂತ ಶ್ರೇಷ್ಠವಾದ ಉನ್ನತ ಮಟ್ಟದ ಭಕ್ತಿ. ಪರಮಾತ್ಮನೊಂದಿಗೆ ತಾದಾತ್ಮ್ಯ ಹೊಂದೋದಕ್ಕೆ ಬೇಕಾದಂತಹ ಭಕ್ತಿ ಅದು. ಆ ಭಕ್ತಿಯೊಂದಿಗೆ ಸಾಕ್ಷಾತ್ಕಾರ ತಾನೇ ತಾನಾಗಿ ಆಗಿಬಿಡುತ್ತದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯ ಆ ಒಂದು ಪರಾಭಕ್ತಿಯ ಸ್ಥಿತಿಗೆ ಮುಟ್ಟುವವರೆಗೆ ಈ ಒಂದು ವೈಧಿ ಪೂಜೆಯನ್ನ ಅನುಸರಿಸಿಕೊಂಡು ಹೋಗಬೇಕಾಗತ್ತೆ, ಆಮೇಲೆ ಅವುಗಳೆಲ್ಲ ಬೇಕಾಗೋದಿಲ್ಲ ಅಂತ. ರಾಮನಾಮವನ್ನು ಹರಿನಾಮವನ್ನು ಒಮ್ಮೆ ಮಾತ್ರ ಉಚ್ಚರಿಸುವುದರಿಂದ ಯಾರ ಕಣ್ಣಲ್ಲಿ ಆನಂದಾಶ್ರು ಸುರಿತದೋ, ಯಾರಿಗೆ ರೋಮಾಂಚವಾಗುತ್ತದೋ ಅವರಿಗೆ ಭಗವತ್ ಸಾಕ್ಷಾತ್ಕಾರಕ್ಕಿನ್ನೇನು ಹೆಚ್ಚೊತ್ತು ಬೇಕಿಲ್ಲ ಅಂತ ಶ್ರೀರಾಮಕೃಷ್ಣ ಹೇಳಿದ ಮಾತನ್ನ ಇಲ್ಲಿ ನಾವು ನೆನಪು ಮಾಡಿಕೊಳ್ಬೇಕು. ಯಾವಾಗ ಭಗವನ್ ನಾಮೋಚ್ಚಾರ ಮಾತ್ರದಿಂದಲೇ ಆನಂದಾಶ್ರು ಉಕ್ಕುವುದಕ್ಕೆ ಪ್ರಾರಂಭವಾಗುತ್ತದೋ ಆಗ ಈ ಗೌಣಿ ಭಕ್ತಿಯ ಹೇಳತಕ್ಕಂತಹದ್ದು ವೈದಿ ಪೂಜೆಗೆ ಸಂಬಂಧಪಟ್ಟಂತಹ ವಿವರಗಳು ಯಾವುದೂ ಬೇಕಾಗೋದಿಲ್ಲ. ಸ್ವಯಂ ಶ್ರೀರಾಮಕೃಷ್ಣರು ಆ ದಕ್ಷಿಣೇಶ್ವರದ ದೇವಾಲಯದಲ್ಲಿ ಮೊದಮೊದಲು ಹೇಗೆ ಕ್ರಮವರಿತು ಪೂಜೆ ಮಾಡಿದ್ರು, ಆಮೇಲೆ ಅವರು ಯಾವ ರೀತಿಯಲ್ಲಿ ಪ್ರೇಮಾಭಕ್ತಿಯನ್ನ ಅನುಸರಿಸಿ ಜಗನ್ಮಾತೆಯೊಂದಿಗೆ ಲೀಲೆ ಆಡ್ತಾ ಪೂಜೆ ಮಾಡಿದ್ರು, ಅವಳೊಂದಿಗೆ ತಾವೂ ಊಟ ಮಾಡಿ ಅವಳು ಉಣಬೇಕಾದ್ರೆ ತಾವೇ ಮೊದಲು ತಿಂದು ಆಮೇಲೆ ಅವಳಿಗೆ ಉಣಬಡಿಸಿ ಅವಳಿಗೆ ಅರ್ಪಿಸಬೇಕಾದ ಹೂವನ್ನು ತಮ್ಮ ತಲೆಯ ಮೇಲೆ ಇಟ್ಕೊಂಡು ಇಂತಿಂತಹ ಆ ವೈಧಿ ನಿಯಮಗಳನ್ನು ಮೀರಿದಂತಹ ಒಂದು ಬಗೆಯ ಪ್ರೇಮ ಪೂಜೆಯನ್ನ ಪ್ರೇಮಾರಾಧನೆಯನ್ನ ಮಾಡುವ ಬಗೆಯನ್ನು ನಾವು ನೋಡ್ತೇವೆ ಅವರ ಜೀವನದಲ್ಲಿ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಇಲ್ಲಿ ಹೇಳಿದ್ರು, ಈ ಒಂದು ಪ್ರೇಮಾಭಕ್ತಿ ಅಂತ ಹೇಳತಕ್ಕಂಥದ್ದು ಉತ್ಪನ್ನವಾದ ಮೇಲೆ ವೈದಿ ಭಕ್ತಿ ಅಂತ ಹೇಳತಕ್ಕಂಥದ್ದು ಬೇಕಾಗುವುದಿಲ್ಲ ಅಂತ. ಸಾಯಂಕಾಲವಾದ ನಂತರ ಆದಿ ಸಮಾಜದ ಆಚಾರ್ಯ ಬೇಚಾರಾಮರು ವೇದಿಕೆಯ ಮೇಲೆ ಕುಳಿತು ಉಪಾಸನೆ ನಡೆಸಿದರು. ಆಗಾಗ ಬ್ರಾಹ್ಮ ಸಮಾಜದ ಹಾಡುಗಳು ಮತ್ತು ಉಪನಿಷತ್ ಪಾಠಗಳು ನಡೆದವು. ಉಪಾಸನೆ ಮುಗಿದ ನಂತರ ಆಚಾರ್ಯ ಬೇಚಾರಾಮರು ಪರಮಹಂಸರೊಡನೆ ಕುಳಿತುಕೊಂಡು ಮಾತುಕತೆ ಆಡ್ತಾ ಇದ್ದಾರೆ ಅಂತ ಬರೀತಾನೆ ಮಾಸ್ಟರ್ ಮಹಾಶಯ. ಆಚಾರ್ಯ ಬೇಚಾರಾಮರು ಅವತ್ತಿನ ಉಪಾಸನೆ ಮಾಡಿದರು ಅಂತ ಬರ್ತದೆ. ಉಪಾಸನೆ ಅಂದರೆ ಅಲ್ಲಿ ಭಗವಂತನನ್ನ ಸ್ತುತಿ ಮಾಡತಕ್ಕಂಥದ್ದು. ಶ್ರೀರಾಮಕೃಷ್ಣರು ಈಗ ಮಾತನಾಡ್ತಾ ಹೇಳ್ತಾ ಇದ್ದಾರೆ, ನೋಡಿ ನನಗನಿಸ್ತದೆ ನಿರಾಕಾರವೂ ಸತ್ಯ ಸಾಕಾರವೂ ಸತ್ಯ ಅಂತ. ನಿಮಗೆ ಶ್ರೀರಾಮಕೃಷ್ಣ ಈ ಮಾತನ್ನ ಯಾತಕ್ಕೆ ಹೇಳಿದ್ರು? ಇದ್ದಕ್ಕಿದ್ದಂತೆ ಬ್ರಾಹ್ಮ ಭಕ್ತರು ನಿರಾಕಾರವಾದಿಗಳು, ಪರಬ್ರಹ್ಮನ ನಿರಾಕಾರವನ್ನ ಆರಾಧಿಸುವವರು. ಆದರೆ ಸಗುಣ ನಿರಾಕಾರ ಉಪಾಸಕರು, ನಿರ್ಗುಣ ನಿರಾಕಾರ ಉಪಾಸಕರಲ್ಲ ಅವರು. ನಿರ್ಗುಣ ನಿರಾಕಾರ ಉಪಾಸಕರು ಅಂತಂದ್ರೆ ಪಕ್ಕಾ ಅದ್ವೈತಿಗಳು. ಇಲ್ಲಿ ಇವರು ಅದ್ವೈತದ ಒಂದು ಭಾಗವನ್ನು ಮಾತ್ರ ತೆಗೆದುಕೊಂಡಿದ್ದಾರೆ. ಅಲ್ಲಿ ಮೂರ್ತಿ ಪೂಜೆ ಅಂತ ಹೇಳ್ತಕ್ಕಂಥದ್ದು ಇಲ್ಲ. ಭಗವಂತನಿಗೆ ಆಕಾರವನ್ನು ಕೊಡೋದಕ್ಕೆ ಅವರಿಗೆ ಇಷ್ಟ ಇಲ್ಲ. ಭಗವಂತನ ನಿರಾಕಾರವನ್ನೇ ಅವರು ಆಸ್ವಾದಿಸುವವರು, ಜೊತೆಗೆ ಅವನ ಸಕಲ ಕಲ್ಯಾಣ ಗುಣಗಳನ್ನು ಸ್ವೀಕರಿಸಿ ಅವುಗಳನ್ನು ಕೊಂಡಾಡ್ತಾರೆ. ಹೀಗೆ ಆ ಬ್ರಾಹ್ಮ ಭಕ್ತರು ಅಂತನ್ನುವರು ನಿರಾಕಾರವಾದಿಗಳಾದ್ರಿಂದ ಅವರು ಕೇವಲ ನಿರಾಕಾರವನ್ನು ಮಾತ್ರವೇ ಒಪ್ಪುವವರಾದ್ರಿಂದ, ಅಷ್ಟೇ ಅಲ್ಲ ಸಾಕಾರವನ್ನು ಖಂಡಿಸುವವರಾದ್ರಿಂದ ತಮ್ಮ ಸಮಾಜಕ್ಕೆ ಸೇರುವವರತ್ರ ಎಲ್ಲ ಪ್ರತಿಜ್ಞೆ ಮಾಡಿಸಿಕೊಳ್ತಕ್ಕಂಥವ್ರು ಯಾರು ಏನು ಅಂತ, ಇನ್ನು ಮುಂದೆ ನಾನು ಯಾವ ದೇವದೇವಿಯರ ವಿಗ್ರಹಕ್ಕೂ ಕೈ ಮುಗಿಯುವುದಿಲ್ಲ ಅಂತ ಒಂದು ಪ್ರತಿಜ್ಞೆಯನ್ನ ಮಾಡಬೇಕಂತೆ. ಇಷ್ಟದ ಮಟ್ಟಿಗೆ ಮೂರ್ತಿ ಪೂಜೆಯ ಖಂಡನೆಯನ್ನು ಮಾಡತಕ್ಕಂಥವರು ಅವರು. ಶ್ರೀರಾಮಕೃಷ್ಣರು ಅದೇ ಮೂರ್ತಿಯನ್ನೇ ಆಶ್ರಯಿಸಿ, ಭವತಾರಿಣಿ ಕಾಳಿಕಾ ಮೂರ್ತಿಯನ್ನ ಆಶ್ರಯಿಸಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಕಣ್ಣೀರ್ಗರೆದು ಅವಳನ್ನು ಕರೆದು ಸಾಕ್ಷಾತ್ಕಾರ ಮಾಡಿಕೊಂಡವರು. ಅದೇ ಮೂರ್ತಿಯಲ್ಲಿ, ಮೃಣ್ಮಯ ಮೂರ್ತಿಯಲ್ಲಿ ಚಿನ್ಮಯಿ ಮಾತೆಯನ್ನು ಕಂಡವರು. ಮೂರ್ತಿ ಪೂಜೆ ಭಗವಂತನ ದರ್ಶನ ಕೊಡುವಲ್ಲಿ ಸಾಕಷ್ಟು ಪ್ರಭಾವಶಾಲಿಯಾದಂತಹ ಒಂದು ತಂತ್ರ ಅಥವಾ ಅದೊಂದು ಸಾಧನಾ ವಿಧಾನ ಅಂತನ್ನೋದನ್ನ ಶ್ರೀರಾಮಕೃಷ್ಣರು ತಮ್ಮ ಅನುಭವದಿಂದಲೇ ಅರಿತವರು. ಅದನ್ನ ಅವರು ಲೋಕಕ್ಕೆ ಸಾರಬೇಕಾಗಿತ್ತು. ಕೇವಲ ನಿರಾಕಾರ ನಿರ್ಗುಣ ಅಂತ ಹೇಳ್ತಕ್ಕಂತಹ ವಿಚಾರವನ್ನ ಸಾಮಾನ್ಯ ಜನ ಗ್ರಹಿಸಲಾರರು. ಮನಸ್ಸು ಅಂತನ್ನೋದು ಒಂದು ಬಗೆಯ ಜಡವಸ್ತು, ಅದು ಸೂಕ್ಷ್ಮಾತಿ ಸೂಕ್ಷ್ಮವಾದ ನಿರಾಕಾರ ತತ್ವವನ್ನು ಏಕಾಏಕಿ ಗ್ರಹಿಸಲಾರದು. ಒಂದು ವೇಳೆ ಹಾಗೆ ಪ್ರಯತ್ನ ಪಟ್ಟರೂ ಕೂಡ ಬಹುಬೇಗ ಅದು ದಾರಿ ತಪ್ಪಿ ಅಥೋ ಭ್ರಷ್ಟ ತಥೋ ಭ್ರಷ್ಟ ಆಗೋದಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಈ ಮನಸ್ಸಿಗೆ ಒಂದು ಮೂರ್ತಿಯ ಅವಶ್ಯಕತೆ ಇದೆ. ಎಲ್ಲಿ ತನ್ನ ಪ್ರೇಮವನ್ನು ಸುರಿಯಬಹುದೋ, ಎಲ್ಲಿ ತನ್ನ ಪಂಚೇಂದ್ರಿಯಗಳಿಂದ ಸ್ಪರ್ಶಿಸಿ ಕಂಡು ನೋಡಿ ಮಾತಾಡಿ ಅನುಭವಿಸಬಹುದೋ, ಆ ಬಗೆಯ ಒಂದು ಘನೀಭೂತವಾದಂತಹ ಭಗವನ್ ಮೂರ್ತಿ ಸಾಮಾನ್ಯ ಮನುಷ್ಯರ ಮನಸ್ಸಿಗೆ ಬೇಕಾಗುತ್ತದೆ. ಅದಕ್ಕೋಸ್ಕರವೇ ಅಂದಿನಿಂದಲೂ ಆ ಮೂರ್ತಿ ಪೂಜೆ ಅಂತ ಹೇಳ್ತಕ್ಕಂಥದ್ದು ಯಾರೆಷ್ಟೇ ಖಂಡನೆ ಮಾಡಿದರೂ ಕೂಡ ಬೆಳೆದುಕೊಂಡು ಬಂದಿದೆ. ಎಲ್ಲೆಂದರೆ ಅಲ್ಲಿ ಇವತ್ತು ದೇವಸ್ಥಾನಗಳು ಪ್ರವರ್ಧಮಾನಕ್ಕೆ ಬರ್ತಾ ಇವೆ. ಸಹಸ್ರಾರು ಜನ ಭಾವುಕ ಭಕ್ತರು ಅಲ್ಲಿಗೆ ಹೋಗಿ ತಮ್ಮ ತನುಮನ ಧನವನ್ನು ಸಮರ್ಪಿಸಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸತಕ್ಕಂತಹ ರೀತಿಯನ್ನು ನಾವು ನೋಡ್ತಾ ಇದ್ದೇವೆ. ಇಂಥ ಒಂದು ಅತ್ಯಂತ ಅವಶ್ಯಕವಾದಂತಹ ಭಕ್ತಿಯ ಅಂಶವನ್ನ ಅತ್ತ ಕಡೆ ಬ್ರಾಹ್ಮ ಭಕ್ತರಾಗಬಹುದು, ಇತ್ತ ಕಡೆ ನಿರಾಕಾರವಾದಿಗಳಾಗಬಹುದು, ಕಡೆಗಣಿಸಿದ ಪಕ್ಷದಲ್ಲಿ ಖಂಡಿಸಿದ ಪಕ್ಷದಲ್ಲಿ ಸಾಮಾನ್ಯ ಭಾವುಕ ಭಕ್ತರೆಲ್ಲ ದಿಕ್ಕೆಟ್ಟು ಯಾವುದೇ ಬಗೆಯ ಭಕ್ತಿ ಮಾರ್ಗವನ್ನು ಅನುಸರಿಸುವುದಕ್ಕೆ ಸಾಧ್ಯವಾಗದೆ ಧಾರ್ಮಿಕ ಜೀವನದಲ್ಲಿ ಬಹಳಷ್ಟು ಹಿಂದುಳಿಯುವಂತೆ ಆಗಿಬಿಡುತ್ತದೆ. ಇಂತಹ ಒಂದು ದೊಡ್ಡ ಅಪಾಯವನ್ನು ಮುಂಗಂಡಂತಹ ಪರಮಾತ್ಮ ಶ್ರೀರಾಮಕೃಷ್ಣರ ರೂಪದಲ್ಲಿ ಅವತರಿಸಿ ವಿಗ್ರಹ ಪೂಜೆಯನ್ನೇ ಮಾಡಿ ತನ್ಮೂಲಕ ಅತ್ಯಂತ ಸತ್ಯಸ್ಯ ಸತ್ಯವಾದಂತಹ ಸಾಕ್ಷಾತ್ಕಾರದ ಅನುಭವವನ್ನು ಉಂಡು ಆ ಮಾತನ್ನ ಲೋಕದಾದ್ಯಂತ ಸ್ವಾಮಿ ವಿವೇಕಾನಂದರ ಮೂಲಕ ಪ್ರಚುರ ಪಡಿಸ್ತಾರೆ. ಸ್ವಾಮಿ ವಿವೇಕಾನಂದರು ಈ ಮೂರ್ತಿ ಪೂಜೆಯ ಬಗ್ಗೆ ಎಂತೆಂತಹ ಅದ್ಭುತವಾದ ಉತ್ತರಗಳನ್ನೆಲ್ಲ ಕೊಟ್ಟಿದ್ದಾರೆ ಅಂತನ್ನೋದನ್ನ ವೀರಸನ್ಯಾಸಿ ವಿವೇಕಾನಂದ, ವಿಶ್ವ ವಿಜೇತ ವಿವೇಕಾನಂದ, ವಿಶ್ವ ಮಾನವ ವಿವೇಕಾನಂದ ಅಂತನ್ನುವ ಆ ಗ್ರಂಥಗಳ ಅಧ್ಯಯನದ ಮೂಲಕ ನೀವು ಅದಾಗಲೇ ತಿಳಿದಿದ್ದೀರಿ. ಸ್ವಯಂ ಶ್ರೀರಾಮಕೃಷ್ಣರು ಒಂದು ಮಾತನ್ನು ಹೇಳ್ತಾರೆ, ಯಾವ ಭಗವಂತನನ್ನ ನಾವು ಮೂರ್ತಿಯ ಮೂಲಕ ಸಾಕ್ಷಾತ್ಕರಿಸಿಕೊಳ್ಳಬಹುದೋ ಅದೇ ಭಗವಂತನನ್ನ ಮನುಷ್ಯ ಮೂರ್ತಿಯನ್ನ ಆರಾಧಿಸುವುದರ ಮೂಲಕವೂ ಕೂಡ ಸಾಕ್ಷಾತ್ಕರಿಸಿಕೊಳ್ಳಬಹುದು ಅಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮಗೆ ಬೋಧನೆಯನ್ನು ಮಾಡ್ತಾರೆ. ಮೂರ್ತಿಯನ್ನೇ ಪೂಜೆ ಮಾಡೋದಕ್ಕೆ ಕೂಡ ಇಷ್ಟ ಇಲ್ಲದೆ ಹೋಯಿತು ಅಂತ ಹೇಳಿದ್ರೆ, ಮನುಷ್ಯ ಮೂರ್ತಿಯನ್ನ ಯಾರು ದೀನರು, ಯಾರು ದರಿದ್ರರು, ಯಾರು ಅಸಹಾಯಕರು, ಯಾರು ರೋಗಿಗಳು, ಅವರೆಲ್ಲರಿಗೂ ಕಾಲೋಚಿತವಾದಂತಹ ಸೇವೆಯನ್ನು ಸಲ್ಲಿಸಿ, ಪ್ರೇಮಪೂರ್ವಕವಾದಂತಹ ಸೇವೆಯನ್ನು ಸಲ್ಲಿಸಿ, ಆ ಸೇವೆಯ ಮೂಲಕವೇ ತಮ್ಮ ಪೂಜೆಯನ್ನು ಅರ್ಪಿಸಿ, ಆ ದೀನ ದಲಿತರಲ್ಲಿ, ಆ ರೋಗಿ ದುಃಖಿಗಳಲ್ಲಿ ದೇವರನ್ನು ಕಾಣಬಹುದು, ಆ ದೇವರನ್ನು ತೃಪ್ತಿಪಡಿಸುವುದರ ಮೂಲಕ ಅವನ ಕೃಪೆಗೆ ಪಾತ್ರರಾಗಬಹುದು ಅಂತನ್ನುವ ಈ ಒಂದು ಹೊಸ ಮೂರ್ತಿ ಪೂಜೆಯ ಕಲ್ಪನೆಯನ್ನು ನಮ್ಮ ಮುಂದೆ ಇಡ್ತಾರೆ. ಯಾತಕ್ಕೋಸ್ಕರ ಈ ಮಾತನ್ನೆಲ್ಲ ಇಷ್ಟೊಂದು ಹೇಳಿದೆ ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣರು ನೋಡಿ ನನಗನ್ನಿಸ್ತದೆ ನಿರಾಕಾರವೂ ಸತ್ಯ ಸಾಕಾರವೂ ಸತ್ಯ ಅಂತ ಆ ಬ್ರಾಹ್ಮ ಭಕ್ತರಿಗೆ, ನಿರಾಕಾರವಾದಿಗಳಾದಂತಹ ಬ್ರಾಹ್ಮ ಭಕ್ತರಿಗೆ ಹೇಳಬೇಕಾದ್ರೆ ಯಾವ ಉದ್ದೇಶ ಅದರ ಹಿನ್ನೆಲೆಯಲ್ಲಿ ಇತ್ತು ಅಂತನ್ನೋದನ್ನ ತಿಳಿಸುವುದಕ್ಕಾಗಿ ಈ ಮಾತನ್ನು ಹೇಳಿದೆ. ಶ್ರೀರಾಮಕೃಷ್ಣ ಆ ತರ ಹೇಳಿದಾಗ ಆಚಾರ್ಯ ಬೇಚಾರಾಮನರು ಏನು ಹೇಳ್ತಾರೆ, ನಿರಾಕಾರ ಎಲೆಕ್ಟ್ರಿಕ್ ಕರೆಂಟ್ ಇದ್ದ ಹಾಗೆ, ಕಣ್ಣಿನಿಂದ ನೋಡೋದಕ್ಕಾಗೋದಿಲ್ಲ ಆದರೆ ಅದರ ಕಾರ್ಯವನ್ನು ನೋಡಬಹುದು ಅಂತ. ಅಲ್ಲಿಗೆ ಎಲೆಕ್ಟ್ರಿಕ್ ಕರೆಂಟ್ನಂತೆ, ವಿದ್ಯುಚ್ಛಕ್ತಿಯಂತೆ ನಿರಾಕಾರ ಸ್ವರೂಪನಾದಂತಹ ಪರಮಾತ್ಮ ಕಾರ್ಯರೂಪದಿಂದ ಅವನು ವ್ಯಕ್ತವಾಗ್ತಾನೆ ಅಂತನ್ನುವ ಮಾತನ್ನ ಬೇಚಾರಾಮರು ಒಪ್ಪಿಕೊಂಡಂತಹದ್ದು ಬಹಳ ಒಂದು ಒಳ್ಳೆಯ ವಿಷಯವೇ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು ಎರಡೂ ಸತ್ಯ, ಸಾಕಾರ ನಿರಾಕಾರ ಎರಡೂ ಸತ್ಯ, ಭಗವಂತ ಕೇವಲ ನಿರಾಕಾರ ಅಂತನ್ನೋದು ಹೇಗೆ ಗೊತ್ತೇ? ಇದು ಓಲಗ ಓದುವಾಗ ಓಲಗದಲ್ಲಿ ಏಳು ರಂಧ್ರಗಳಿದ್ರೂ ಕೂಡ ಒಬ್ಬ ಮಾತ್ರ ಕೇವಲ ಪೋಂತ ರಾಗ ಹೊರಡಿಸ್ತಾನಲ್ಲ ಹಾಗೆ, ಆದರೆ ಇನ್ನೊಬ್ಬನನ್ನು ನೋಡಿ ಆತ ಎಷ್ಟೊಂದು ವಿಧದ ರಾಗ ರಾಗಿಣಿಗಳನ್ನು ನುಡಿಸ್ತಾನೆ. ಅದೇ ರೀತಿಯಾಗಿ ಹಾಗೆ ನೋಡಿ ಸಾಕಾರವಾದಿಗಳು ಭಗವಂತನನ್ನ ಎಷ್ಟೊಂದು ವಿಧದಿಂದ ಪೂಜಿಸಿ ಆನಂದ ಪಡ್ತಾರೆ. ಶಾಂತಭಾವ, ದಾಸ್ಯಭಾವ, ಸಖ್ಯಭಾವ, ವಾತ್ಸಲ್ಯ ಭಾವ, ಮಧುರ ಭಾವ, ಹೀಗೆ ಬಗೆ ಬಗೆಯ ಭಾವಗಳಿಂದ ಭಗವಂತನನ್ನ ಆರಾಧಿಸ್ತಾರೆ ಈ ಭಕ್ತರು. ಆದರೆ ಆ ನಿರಾಕಾರವಾದಿಗಳದ್ದು ಒಂದೇ ಸ್ವರ, ಪೋ ಅಂತ. ಆದರೆ ಸಂಗೀತ ನಾನಾ ಬಗೆಯ ರಾಗ ರಾಗಿಣಿಗಳಿಂದ ಕೂಡಿತ್ತು. ತಂಬೂರಿ ಶ್ರುತಿ ಎಷ್ಟೇ ಮಧುರವಾಗಿದ್ರೂ ಕೂಡ ಒಂದೇ ಬಗೆಯ ನಾದವನ್ನು ನಿರಂತರವಾಗಿ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನು ಕೇಳೋದಕ್ಕೆ ಎಷ್ಟು ಜನ ಬಹಳ ಹೊತ್ತು ಕುಳಿತಿರ್ತಾರೆ, ಎಲ್ಲ ಹೊರಟೋಗ್ಬಿಡ್ತಾರೆ. ಆದರೆ ಅದೇ ತಂಬೂರಿಯ ಸಪ್ತ ಸ್ವರಗಳನ್ನ ಉಪಯೋಗಿಸಿಕೊಂಡು ನಾನಾ ಬಗೆಯ ರಾಗ ರಾಗಿಣಿಗಳನ್ನ ಕಂಠದ ಮೂಲಕ ಹೊರಹೊಮ್ಮಿಸಿದ್ದೇ ಆಗಲಿ ಅಥವಾ ವಾದನಗಳ ಮೂಲಕ ಹೊರಹೊಮ್ಮಿಸಿದ್ರೆ ಕೇಳುವವರಿಗೆ ಎಷ್ಟು ಹಿತ. ಭಗವಂತ ನಾನಾ ಭಾವಗಳಿಂದ ಪ್ರಕಾಶಿತನಾಗ್ತಾನೆ, ಭಾವ ಸಾಗರ ಆತ. ಅವನ ಭಾವ ಹೀಗೆ ಇಂಥದೇ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತನ್ನೋದನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ಹೀಗೆ ನಾನಾ ಭಾವಗಳಿಂದ ಭಗವಂತನನ್ನ ಆರಾಧಿಸಬಹುದು. ಆ ನಾನಾ ಭಾವಗಳು ಹೇಳ್ತಕ್ಕಂಥವುಗಳು ವಿವಿಧ ರಂಗ ರಾಗ ರಾಗಿಣಿಗಳಿದ್ದಂತೆ ಅಂತನ್ನುವ ಒಂದು ಸುಂದರವಾದ ಉಪಮೆಯನ್ನ ನಮ್ಮ ಮುಂದೆ ಇಡ್ತಾರೆ ಶ್ರೀರಾಮಕೃಷ್ಣರು. ಶಾಂತ ಭಾವ, ಆತ್ಮಭಾವದಿಂದ ಪರಮಾತ್ಮನನ್ನ ಅನುಸಂಧಾನ ಮಾಡತಕ್ಕಂಥದ್ದು ಇದು ಶಾಂತ ಭಾವ. ಋಷಿಮುನಿಗಳು ಇದಕ್ಕೆ ಉದಾಹರಣೆ. ದಾಸ್ಯ ಭಾವ, ಭಗವಂತ ಪ್ರಭು, ನಾನು ಅವನ ದಾಸ, ಅಂತನ್ನುವ ಈ ಭಾವದಿಂದ ಭಗವಂತನ ನಿತ್ಯ ಕೈಂಕರ್ಯದಲ್ಲಿ ತನುಮನವನ್ನ ಸಮರ್ಪಿಸಿಕೊಳ್ಳತಕ್ಕಂಥದ್ದು ದಾಸ್ಯಭಾವ ಹನುಮಂತ. ಇದಕ್ಕೆ ಸ್ಪಷ್ಟ ಉದಾಹರಣೆ ಸಖ್ಯ ಭಾವ, ಭಗವಂತ ನನ್ನ ಸ್ನೇಹಿತ ಅಂತ ಹೇಳತಕ್ಕಂಥ ಈ ಭಾವವನ್ನ ಬಲಪಡಿಸಿಕೊಂಡು ತನ್ಮೂಲಕ ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥದ್ದು, ತನ್ಮೂಲಕ ಅವನ ಅನುಗ್ರಹಕ್ಕೆ ಪಾತ್ರನಾಗತಕ್ಕಂಥದ್ದು, ಆ ಸ್ನೇಹದ ಸವಿಗೆ ಅವನು ಹೋಗ್ಬಿಡ್ತಕ್ಕಂಥವನು. ಅರ್ಜುನಾದಿಗಳು ಈ ಬಗೆಯ ಸಖ್ಯ ಭಾವದಿಂದ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದರು. ವಾತ್ಸಲ್ಯ ಭಾವ, ಭಗವಂತ ಮಗು ನಾನು ಅವನ ತಾಯಿ ಅಂತ ಹೇಳ್ತಕ್ಕಂಥ ಈ ಒಂದು ಭಾವ, ಇದನ್ನು ನಾವು ಕಾಣ್ತೇವೆ ಕೌಸಲ್ಯೆ, ದೇವಕಿ, ಯಶೋದೆ ಇಂಥವರಲ್ಲಿ ನಾವು ಇದನ್ನು ಕಾಣ್ತೇವೆ. ಇನ್ನು ಗೋಪಾಲೇರ್ ಮಾ ಅಂತ ಶ್ರೀರಾಮಕೃಷ್ಣರ ಸ್ತ್ರೀ ಶಿಷ್ಯರಲ್ಲಿ ಅಂತಹ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಗೋಪಾಲೇರ್ ಮಾ ಅವಳು ಬಾಲಗೋಪಾಲನನ್ನ ನಿರಂತರವಾಗಿ 30 ವರ್ಷಗಳ ಜಪದ ಮೂಲಕ ಸಾಕ್ಷಾತ್ಕರಿಸಿಕೊಂಡು 2 ತಿಂಗಳ ಕಾಲ ಆ ಬಾಲಗೋಪಾಲನನ್ನ ಎತ್ತಿ ಆಡಿಸಿ ಅವರೊಡನೆ ಓಡಾಡಿಕೊಂಡು ಅಂತಹ ಅದ್ಭುತವಾದಂತಹ ಒಂದು ಸಾಕ್ಷಾತ್ಕಾರವನ್ನು ಪಡೆದಂತಹ ಧನ್ಯ ಸ್ಥಿತಿಯನ್ನ ನಾವು ಶ್ರೀರಾಮಕೃಷ್ಣರ ದಿವ್ಯ ಜೀವನದಲ್ಲಿ ಕಾಣ್ತೇವೆ, ಜೀವನ ಚರಿತ್ರೆಯಲ್ಲಿ ಕಾಣ್ತೇವೆ. ಈ ರೀತಿಯಲ್ಲಿ ಸ್ತ್ರೀಯರು ಸ್ವಾಭಾವಿಕವಾಗಿ ವಾತ್ಸಲ್ಯ ಭಾವವನ್ನು ಪ್ರಕಟಪಡಿಸ್ತಾ ಭಗವಂತನನ್ನ ತಮ್ಮ ಬಾಲಗೋಪಾಲ ಅಂತಲೋ ಬಾಲರಾಮ ಅಂತಲೋ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಜಟಾಧಾರಿ ಜಟಾಧಾರಿ ಅಂತ ಹೇಳ್ತಕ್ಕಂತಹ ರಾಮಾಯತ ಪಂಥದ ಒಬ್ಬ ಸಾಧು ಬಾಲರಾಮನನ್ನ ಯಾವ ರೀತಿಯಲ್ಲಿ ಅರ್ಚನೆಯ ಮೂಲಕ ಸಾಕ್ಷಾತ್ಕಾರ ಮಾಡಿಕೊಂಡ ಅಂತನ್ನೋದನ್ನು ಕೂಡ ನಾವು ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯಲ್ಲಿ ಕಂಡುಕೊಳ್ತೇವೆ. ಈ ರೀತಿಯಲ್ಲಿ ಈ ವಾತ್ಸಲ್ಯ ಭಾವ ಅಂತ ಹೇಳ್ತಕ್ಕಂಥದ್ದು ಒಂದು ಪ್ರಧಾನವಾದಂತಹ ಭಾವ. ತನ್ನ ಮೂಲಕ ಕೂಡ ನಾವು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬಹುದು. ಇನ್ನೊಂದು ಭಾವ ಇದೆ, ಇದೊಂದು ಮಹಾಭಾವ, ಮಧುರ ಭಾವ. ಪರಮಾತ್ಮ ನನ್ನ ಪತಿ, ನಾನು ಅವನ ಪ್ರಿಯ ಸತಿ ಅಂತನ್ನುವ ಈ ಭಾವದ ಮೂಲಕ ತಾದಾತ್ಮ್ಯವನ್ನು ಹೊಂದತಕ್ಕಂಥದ್ದು ರಾಧೆ. ಇದಕ್ಕೆ ಅತ್ಯಂತ ಶ್ರೇಷ್ಠ ಉದಾಹರಣೆ ರಾಧಾ ಕೃಷ್ಣ. ಕೃಷ್ಣನ ಹೆಸರು ಬಂತು ಅಂದ್ರೆ ಜೊತೆಯಲ್ಲಿ ರುಕ್ಮಿಣಿ ಹೆಸರು ಬರೋದು ಕೂಡ ಬಹಳ ಕಡಿಮೆ. ರಾಧಾ ಈ ಹೆಸರೇ ಬಹಳ ಪ್ರಧಾನವಾಗಿ ಕೇಳಿಬರುತ್ತದೆ. ಬೃಂದಾವನದಲ್ಲಂತೂ ನಾವು ಸಂಜೆ ಹೊತ್ತು ಸಂಚರಿಸ್ತಾ ಇತ್ತು ಅಂತ ಹೇಳಿದ್ರೆ ಜಟ್ಕಾವಾಲರು ಕೂಡ ಜೈ ರಾಧೆ ಜೈ ರಾಧೆ ಅಂತ ಘೋಷಿಸ್ತಾ ಗಾಡಿ ಬಿಡತಕ್ಕಂತಹ ಒಂದು ರೋಮಾಂಚಕಾರಿಯಾದಂತಹ ಸನ್ನಿವೇಶವನ್ನ ನೋಡ್ತೇವೆ. ರಾಧೆ ತನ್ನ ಅಸಾಧಾರಣವಾದಂತಹ ಮಧುರ ಪ್ರೇಮದಿಂದ ಶ್ರೀಕೃಷ್ಣನನ್ನ ತನ್ನವನನ್ನಾಗಿಸಿಕೊಳ್ತಾಳೆ. ಅದೇ ರೀತಿಯಲ್ಲಿ ಮೀರಾಬಾಯಿ, ಅದೇ ರೀತಿಯಲ್ಲಿ ಆಂಡಾಳ್, ಅದೇ ರೀತಿಯಲ್ಲಿ ಅಕ್ಕ ಮಹಾದೇವಿ, ಹೀಗೆ ನಾನಾ ಸ್ತ್ರೀ ಸಂತರು ಶ್ರೀಕೃಷ್ಣ ಭಗವಂತನನ್ನ ಮಧುರ ಭಾವದಿಂದ ಆರಾಧಿಸಿ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಉದಾಹರಣೆಗಳಿವೆ. ಶ್ರೀರಾಮಕೃಷ್ಣ ಹೇಳ್ತಾರೆ ಹೀಗೆ ನಾನಾ ಭಾವಗಳಿಂದ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬಹುದು. ಅವನು ಭಕ್ತನಾದ್ರೆ, ಅವನು ಕೇವಲ ಜ್ಞಾನಿ ಆಯಿತು ಅಂತ ಹೇಳಿದ್ರೆ ಒಂದೇ ವಾಲ್ಗ ಪೋ ಅಂತ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ ಶ್ರೀರಾಮಕೃಷ್ಣರು, ನೋಡಿ ಮುಖ್ಯವಾಗಿ ಮಾಡಬೇಕಾದ್ದೇನು ಅಂತಂದ್ರೆ ಹೇಗಾದರೂ ಮಾಡಿ ಅಮೃತ ಕುಂಡಕ್ಕೆ ಬಿದ್ದು ಬಿಡಬೇಕು. ಒಬ್ಬ ಸ್ತೋತ್ರಾದಿಗಳನ್ನು ಮಾಡಿ ಅದರೊಳಕ್ಕೆ ತಾನೇ ಧುಮುಕಬಹುದು, ಇನ್ನೊಬ್ಬನನ್ನ ಯಾರೋ ಕತ್ತು ಹಿಡಿದು ಅದರೊಳಕ್ಕೆ ನೂಕಿ ಬಿಡಬಹುದು. ಫಲ ಮಾತ್ರ ಇಬ್ಬರಿಗೂ ಒಂದೇ, ಇಬ್ಬರು ಅಮರರಾಗಿ ಬಿಡ್ತಾರೆ ಅಂತ ಹೇಳಿದ್ರು ಶ್ರೀರಾಮಕೃಷ್ಣ. ಇಲ್ಲಿ ಏನು ಹೇಳಿದ್ರು, ಹೇಗಾದರೂ ಮಾಡಿ ಅಮೃತ ಕುಂಡಕ್ಕೆ ಬಿದ್ದುಬಿಡ್ಬೇಕಂತೆ. ಅಮೃತ ಕುಂಡ ಅಂದ್ರೆ ಪರಮಾತ್ಮ, ಅದರೊಳಗೆ ನಾವು ಬೀಳ್ಬೇಕಂತೆ ಹೇಗಾದರೂ ಮಾಡಿ. ಹೇಗಾದರೂ ಅಂದ್ರೆ ಹೇಗದು? ಒಂದೋ ಸ್ತೋತ್ರಾದಿಗಳನ್ನು ಮಾಡಿ ಅಂತ ಅವರೇ ಉಪಾಯ ಹೇಳ್ಕೊಟ್ರು. ಇನ್ನೊಂದೇನಪ್ಪಾ ಅಂದ್ರೆ, ಯಾರಾದರೂ ತಳ್ಳದಂತೆ. ಯಾರ್ಯಾರೋ ಕೆರೆಗೆ ಬಾವಿಗೆ ತಳ್ಳತಕ್ಕಂಥವರಿದ್ದಾರೆ, ಈ ಭಗವಂತ ಅಂತ ಹೇಳ್ತಕ್ಕಂಥ ಅಮೃತ ಕುಂಡಕ್ಕೆ ಯಾರೋ ತಳ್ಳುವವರಿಗಿದ್ರೆ ಬಹಳ ಚೆನ್ನಾಗಿರ್ತಿತ್ತು. ಆದರೆ ಅದೊಂದು ಕಷ್ಟದ ಕೆಲಸ, ಅದನ್ನು ಮಾತ್ರ ಯಾರು ಮಾಡಬಲ್ಲರು ಹೇಳೋದು ಕಷ್ಟ. ಆದರೂ ಕೂಡ ಅಲ್ಲಲ್ಲಿ ಕೆಲವು ಕರುಣಾಮಯರಾದಂತಹ ಗುರುಗಳು ಕೆಲವು ಕೆಲವು ಶಿಷ್ಯರನ್ನ ಬಲಾತ್ಕಾರದಿಂದ ಎಳೆದು ಒಂದು ಕಡೆ ಕುಳ್ಳಿರಿಸಿ ಅವರಿಂದ ಸಾಧನೆಯನ್ನು ಮಾಡಿಸಿ ಅವರನ್ನು ಅಮೃತ ಕುಂಡಕ್ಕೆ ಬೀಳುವಂತೆ ಮಾಡ್ತಾರೆ. ಶ್ರೀರಾಮಕೃಷ್ಣರು ಹೇಗಾದರೂ ಮಾಡಿ ಅಮೃತ ಕುಂಡಕ್ಕೆ ಬೀಳಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದಾಗ, ಏನಕೇನ ಪ್ರಕಾರೇಣ ಮನ ಕೃಷ್ಣೇ ನಿವೇಶಯೇತ್ ಅಂತ ಹೇಳ್ತಕ್ಕಂಥ ಒಂದು ವಾಕ್ಯ ನೆನಪಿಗೆ ಬರುತ್ತೆ. ಈ ಮಾತನ್ನು ಶ್ರೀರಾಮಕೃಷ್ಣ ಮೊದಲೇ, ಶ್ರೀರಾಮಕೃಷ್ಣಗಿಂತಲೂ ಮೊದಲೇ ನೇನೆ ಹೇಳಲಾಗಿತ್ತು ಅಂತ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಏನಕೇನ ಪ್ರಕಾರೇಣ, ಏನಾದರೂ ಒಂದು ಉಪಾಯ ಮಾಡಿ ಮನಸ್ಸನ್ನ ಕೃಷ್ಣನಲ್ಲಿ ಲಯಗೊಳಿಸಬೇಕು ಅಂತನ್ನುವ ವಾಕ್ಯ ಅದು. ಶ್ರೀರಾಮಕೃಷ್ಣ ಇನ್ನೊಂದ್ ಕಡೆ ಹೇಳ್ತಾರೆ, ಮನುಷ್ಯ ಹಲವಾರು ಟ್ರಿಕ್ಗಳನ್ನು ಮಾಡ್ತಾನೆ, ಟ್ರಿಕ್ ಟ್ಯಾಕ್ಟಿಕ್ಸ್ ಅನ್ನು ಉಪಯೋಗಿಸ್ತಾರೆ. ಆದರೆ ಎಲ್ಲಾ ಟ್ಯಾಕ್ಟ್ಗಳಿಗಿಂತ ದೊಡ್ಡ ಟ್ಯಾಕ್ಟ್ ಯಾವುದು ಅಂತ ಹೇಳಿದ್ರೆ, ಭಗವಂತನನ್ನು ಒಲಿಸಿಕೊಳ್ಳೋದು. ಸಾಧ್ಯವಾದ್ರೆ ಆ ಟ್ರಿಕ್ ಅನ್ನು ನೀವು ಮಾಡಬೇಕು ಅಂತ. ಭಗವಂತ ಅಮೃತಕುಂಡ ಅಂತನ್ನುವ ಇನ್ನೊಂದು ಈ ವಾಕ್ಯವನ್ನು ನಾವು ಸರಿಯಾಗಿ ಗಮನಿಸದೇ ಇರುವುದಕ್ಕೆ ಸಾಧ್ಯವಿಲ್ಲ. ಗಮನಿಸದೆ ಹೋದ್ರೆ ಪುನಃ ನಾವು ನಷ್ಟಕ್ಕೆ ಗುರಿಯಾಗುತ್ತೇವೆ. ದೇವಸ್ಥಾನಗಳಿಗೆ ಹೋಗುವವರಿಗೆ ಏನಾದರೂ ಕಡಿಮೆ ಇದೆಯೇನು? ದೇವರು ಪೂಜೆ ಮಾಡತಕ್ಕಂಥವರಿಗೆ ಏನಾದರೂ ಕಡಿಮೆ ಇದೆಯೇನು? ಪಾರಾಯಣಗಳನ್ನು ಮಾಡತಕ್ಕಂಥವರಿಗೆ ಏನಾದರೂ ಕಡಿಮೆ ಇದೆಯೇನು? ಆದರೆ ಅವರೆಲ್ಲ ಮಾಡಿದಂತಹ ವ್ರತ ನಿಯಮಗಳು, ಪಾರಾಯಣಾದಿಗಳು, ಜಪಧ್ಯಾನಾದಿಗಳು, ಇವುಗಳಿಗೆ ತಕ್ಕಂತೆ ಫಲ ಏನಾದರೂ ಸಿಕ್ಕಿದೆಯೋ ಅಂತನ್ನೋದನ್ನು ಕೇಳಿದಾಗ ಉತ್ತರ ಸಕಾರಾತ್ಮಕವಾಗಿ ದೊರೆಯುವುದು ಕಷ್ಟ. ಹಾಗಾದರೆ ಯಾತಕ್ಕೆ ಅಷ್ಟೊಂದು ಸಾಧನೆ ಮಾಡಿಯೂ ಕೂಡ ಅವರಿಗೆ ಆನಂದ ಪ್ರಾಪ್ತಿ, ಮಹಾಸಮಾಧಾನ, ಆತ್ಮಶಾಂತಿ, ಮನಃಶಾಂತಿ ದೊರಕ್ತಾ ಇಲ್ಲ ಅಂತಂದ್ರೆ, ಪರಮಾತ್ಮ ಆನಂದ ಸ್ವರೂಪಿ, ಅವನೊಂದು ಅಮೃತ ಕುಂಡ, ಆನಂದಮಯ ವ್ಯಕ್ತಿ ಅಂತ ಹೇಳ್ತಕ್ಕಂಥ ಈ ಒಂದು ಪ್ರಧಾನವಾದಂತಹ ಮಾತಿನಿಂದ ಅವರು ವಂಚಿತರಾಗಿದ್ದಾರೆ. ಭಗವಂತ ಆನಂದ ಸ್ವರೂಪಿ ಅಂತ ಹೇಳ್ತಕ್ಕಂಥ ಭಾವದಿಂದ ಅವನನ್ನು ನಾವು ಅರ್ಚಿಸಬೇಕು. ನಾವು ಅರ್ಚಿಸುವಂತಹ ರೀತಿಯನ್ನು ನೋಡಿದರೆ ದೇವಸ್ಥಾನಗಳಲ್ಲೂ ಕೂಡ ಅರ್ಚಕರು ಎಷ್ಟೊಂದು ಅರ್ಚಿತಾ ಇರ್ತಾರೆ, ಅಂದರೆ ಅರ್ಚನೆ ಮಾಡ್ತಾ ಇರ್ತಾರೆ. ರಾಜಾಜಿನಗರದ ಒಬ್ಬ ಹುಡುಗ ಬಂದು ಹೇಳಿದಂತಹ ಮಾತನ್ನ ನಾನು ಹಲವಾರು ಸಲ ಹಲವಾರು ಕಡೆ ಹೇಳಿದ್ದೆ. ಆ ಯುವಕ ಬಂದು ಹೇಳಿದ, ಸ್ವಾಮೀಜಿ ಒಂದು ಆಶ್ಚರ್ಯ, ಅಲ್ಲೊಂದು ದೇವಸ್ಥಾನದಲ್ಲಿ ನಾನೀಗೆ ದೇವರ ದರ್ಶನಕ್ಕೆ ಹೋಗಿದ್ದೆ, ಆ ಅರ್ಚಕರು ಒಂದೇ ಸಮನೆ ಗಟ್ಟಿಯಾಗಿ ಮಾತನಾಡ್ತಾ ಇದ್ರು, ನನಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ನಾನು ಅವ್ರನ್ನ ಕೇಳಿದೆ, ಏನು ಸ್ವಾಮಿ ಇಷ್ಟೊಂದು ಗಟ್ಟಿಯಾಗಿ ನೀವು ಮಾತನಾಡ್ತಾ ಇದ್ದೀರಿ? ಶೃಂಗೇರಿ ಸ್ವಾಮಿಗಳೇನಾದರೂ ಬಂದರೆ ಬಾಯಿಗೆ ಬಟ್ಟೆಯನ್ನ ಮುಚ್ಚಿಕೊಂಡು ಗೌರವದಿಂದ ಮಾತನಾಡ್ತೀರಿ, ಆದರೆ ಇಲ್ಲಿ ಸಾಕ್ಷಾತ್ ಪರಮಾತ್ಮನ ಸನ್ನಿಧಿಯಲ್ಲಿ ಇಷ್ಟೊಂದು ಗಟ್ಟಿಯಾಗಿ ಮಾತನಾಡ್ತಾ ಇದ್ದೀರಲ್ಲ, ಇದು ಹೇಗೆ ಅಂತ ಕೇಳಿದೆ. ಆಗ ಅವರು ಹೇಳಿದ್ರು, ಸ್ವಾಮಿ ಇದು ಕಲ್ಲು ಅಂತ. ಏನ್ ಸ್ವಾಮೀಜಿ ಈ ತರ ಹೇಳ್ಬಿಟ್ರಲ್ಲ ಅಂತ ಆ ಹುಡುಗ ಕೇಳಿದಾಗ ನಾನು ಅವನಿಗೆ ಸಮಾಧಾನ ಹೇಳಿದೆ, ನಿಜ ಕಣೋ, ಆ ಅರ್ಚಕರಿಗೆ ಸಾಕ್ಷಾತ್ಕಾರವಾಗಿದೆ ಆ ಕಲ್ಲಿಂದು. ದಿನಾ ಮುಟ್ಟಿ ಮುಟ್ಟಿ ಮುಟ್ಟಿ ಅವರಿಗೆ ಅರ್ಥವಾಗಿದೆ ಇದು ಕಲ್ಲು ಅಂತ. ಭಕ್ತರಿಗೆ ಅದು ದೇವರು, ಅರ್ಚಕರಿಗೆ ಅದು ಕಲ್ಲು. ಭಕ್ತರಿಗೆ ಆ ವಿಗ್ರಹ ಅಂತ ಹೇಳ್ತಕ್ಕಂಥ ಅದು ದೇವರಾಗಲೇ ಬೇಕಾಗಿದೆ. ಯಾತಕ್ಕೆ ಅಂದ್ರೆ ಇನ್ನೆಲ್ಲೂ ಹೋಗೋದಕ್ಕೆ ಸಾಧ್ಯವಿಲ್ಲ ಅವರು. ಆದ್ರಿಂದ ಅಲ್ಲಿಗೆ ಬಂದು ಭಾವದಿಂದ ನಮಿಸಿ ತಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ತಾರೆ ಅವರು. ಆಮೇಲೆ ಇನ್ನೊಂದೇನಂತಂದ್ರೆ ಆ ಭಕ್ತರು ಕೂಡ ಬಹಳ ದೂರದಿಂದ ಕೈ ಮುಗಿಯೋದ್ರಿಂದ ಅವರಿಗೂ ಆ ರಹಸ್ಯ ಗೊತ್ತಾಗಲಿಲ್ಲ ಅದು ಕಲ್ಲು ಅಂತ. ಅದಕ್ಕೋಸ್ಕರ ಈ ಅರ್ಚಕರು ಕೂಡ ಆ ದೇವರನ್ನು ಮುಟ್ಟೋದಕ್ಕೆ ಬಿಡೋದಿಲ್ಲ ಅಂತ ಕಾಣುತ್ತೆ. ಅಂತೂವೇ ಭಗವಂತ ಅಂತನ್ನುವ ವಸ್ತುವಿನ ಕಲ್ಪನೆಯ ಬಗ್ಗೆ ನಮ್ಮಲ್ಲಿ ಎಷ್ಟು ದಾರಿದ್ರ್ಯ ಇದೆ, ಬುದ್ಧಿ ದಾರಿದ್ರ್ಯ ಇದೆ ಅಂತ ಹೇಳ್ತಕ್ಕಂಥದ್ದನ್ನ ಶ್ರೀರಾಮಕೃಷ್ಣರ ವಾಣಿಯಿಂದ ನಾವು ತಿಳಿದುಕೊಳ್ಳಬೇಕಾಗಿದೆ. ಭಗವಂತ ಆನಂದಮಯ ವ್ಯಕ್ತಿ, ಅವನು ಅಮೃತ ಸ್ವರೂಪಿ. ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ ಅಂತ ಹೇಳ್ತಕ್ಕಂಥ ಉಪನಿಷತ್ ವಾಣಿ ಏನ್ ಹೇಳ್ತದೋ ಅದನ್ನೇ ಭಕ್ತರು ಈ ರೀತಿಯಲ್ಲಿ ಹೇಳ್ತಾರೆ, ಆನಂದಮಯ ವ್ಯಕ್ತಿ ಅಂತಂದ್ಬಿಟ್ಟಿದೆ. ಎಲ್ಲ ಒಂದೇನೆ. ಅಂತ ಆನಂದಮಯ ವ್ಯಕ್ತಿ ಅವನು ಅನ್ನುವ ಮಾತನ್ನು ನಮ್ಮ ಜೀವಕ್ಕೆ ನಾವು ಅರಿವು ಮಾಡಿಸಿಕೊಡದೆ ಹೋದ್ರೆ, ನಾವು ಜಪ ಮಾಡುವಾಗ ನಿದ್ರೆ ಬರುತ್ತದೆ, ಪಾರಾಯಣ ಮಾಡುವಾಗಲೂ ನಿದ್ರೆ ಬರ್ತದೆ. ಯಾತಕ್ಕೆ ಅಂತಂದ್ರೆ ಅವನು ಅಮೃತದ ಆನಂದವನ್ನು ಕೊಡ್ತಾ ಇಲ್ಲ, ಯಾಕೆಂದ್ರೆ ನಮ್ಮ ಮನಸ್ಸು ಅದನ್ನು ಗ್ರಹಿಸಿಲ್ಲ. ಆದ್ರಿಂದ ಭಗವಂತ ಅಮೃತ ಸ್ವರೂಪಿಯ ತರತಕ್ಕಂಥ ಮಾತನ್ನ ನಮ್ಮ ಮನಸ್ಸಿಗೆ ಸರಿಯಾದ ರೀತಿಯಲ್ಲಿ ಮನದಟ್ಟು ಮಾಡಿಕೊಡ್ಬೇಕು. ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣರು ಇಂತಿಂತಹ ಮಾತುಗಳನ್ನೆಲ್ಲ ಹೇಳಿದಾಗ ನಾವು ಅಲ್ಲಿ ವಿಶೇಷ ಗಮನ ಕೊಡಬೇಕು. ಅದಕ್ಕೋಸ್ಕರವೇ ಮತ್ತೊಮ್ಮೆ ಪುನಃ ಪುನಃ ಈ ಪುಸ್ತಕವನ್ನು ಓದಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರುವಂತಹದ್ದು. ಯಾಕೆಂತಂದ್ರೆ ಯಾವ ಒಂದು ಪ್ರಧಾನವಾದ ಶಬ್ದವನ್ನು ಓದುತ್ತೇವೋ ಆ ಹೊತ್ತಿಗೆ ನಮ್ಮ ಮನಸ್ಸು ಇದ್ದಕ್ಕಿದ್ದಂತೆ ಎಲ್ಲೋ ಹೋಗಿರ್ತದೆ, ಅಥವಾ ಅಲ್ಲೇ ಒಂದ್ಸತಿ ಕಣ್ಣು ಬಾಡ್ಬಿಟ್ಟಿರ್ತದೆ. ಹೀಗೆ ಪ್ರಧಾನವಾದ ವಾಕ್ಯದಿಂದ ನಾವು ವಂಚಿತರಾಗಿ ಬಿಟ್ಟಿರ್ತೇವೆ. ಆಗ ಇನ್ನೊಂದ್ಸತಿ ಓದಿದಾಗ ಆ ಹೊತ್ತಿಗೆ ನಮ್ಮ ನಿದ್ರೆ ಇರೋದಿಲ್ಲ, ಇನ್ನೊಂದೆಲ್ಲೋ ಜಾಗೃತಿ ನಿದ್ರೆ ಮಾಡ್ತಾ ಇರ್ತೇವೆ. ಆ ವಾಕ್ಯವನ್ನು ಓದುವಾಗ ಎಚ್ಚರವಾಗಿರ್ತೇವೆ ನೋಡಿ. ಎಲ್ಲ ಕಳಿಸಲ ಓದಿದಾಗ ಇದನ್ನು ನನಗೆ ನಾನು ಇದನ್ನು ನೋಡಿದ ನೆನಪೇ ಇಲ್ಲ, ಎಷ್ಟು ಚೆನ್ನಾಗಿದೆ ಇದು ಅಂತ ಅವನು ಅಂದುಕೊಳ್ತಾನೆ. ಹಾಗೆ ಅವನಿಗೆ ಲಾಭವಾಗ್ತದೆ. ಮೂರನೇ ಸಲ ಓದಿದಾಗ ಇನ್ನೊಂದು ಯಾವುದನ್ನು ಮರೆತು ಬಿಟ್ಟಿದ್ನೋ ಅಥವಾ ಗಮನಿಸಿರಲಿಲ್ವೋ ಅದು ಅವನ ಗಮನಕ್ಕೆ ಬಂದು, ಹೀಗೆ ಈ ಒಂದು ಗ್ರಂಥ ಅಂತ ಹೇಳ್ತಕ್ಕಂಥದ್ದು ಅವನ ಗ್ರಂಥಿಯನ್ನು ಬಿಡಿಸೋದಕ್ಕೆ ನೆರವಾಗ್ತದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಹೇಗಾದರೂ ಮಾಡಿ ಈ ಅಮೃತ ಕುಂಡಕ್ಕೆ ಬೀಳುವಂತಹ ಪ್ರಯತ್ನ ಮಾಡಬೇಕು ಅಂತ. ಅದಕ್ಕೋಸ್ಕರವೇ ಆ ದೇವಸ್ಥಾನಕ್ಕೆ ಹೋಗುವಾಗ ನೂಕು ನುಗ್ಗಲು ಇರ್ತದೆ ನೋಡಿ, ಎಂಥ ನೂಕು ನುಗ್ಗಲು, ಯೋ ಏನು ನೂಕು ನುಗ್ಗಲಪ್ಪ ಅಂತ ಬೈಕೊಳ್ಳೋರು ಇದ್ದಾರೆ. ಆದರೆ ನಾನು ಬಹಳ ಸಂತೋಷ ಪಡ್ತೇನೆ, ಆ ಭಗವಂತ ಅಂತ ಹೇಳ್ತಕ್ಕಂಥ ಅಮೃತ ಕುಂಡಕ್ಕೆ ಬೀಳೋದಕ್ಕೆ ಎಂಥ ನೂಕು ನುಗ್ಗಲು ಅಂತ ಈ ರೀತಿಯಲ್ಲಿ ನಾವು ತಿಳಿದುಕೊಳ್ಬೇಕು. ಆ ಭಕ್ತ ಸಂಸ್ಪರ್ಶ ಅಂತ ಹೇಳ್ತಕ್ಕಂಥದ್ದು ಅದು ಕೂಡ ಅಮೃತಮಯವಾದದ್ದೇ. ಪ್ರತಿಯೊಬ್ಬನೂ ಆ ದೇವರ ಹತ್ರಕ್ಕೆ ಹೋಗುವಾಗ, ನಾನು ದೇವರ ಬಳಿಗೆ ಹೋಗ್ತಾ ಇದ್ದೇನೆ, ಅಮೃತ ಸ್ವರೂಪಿಯಾದಂತಹ ದೇವರ ಬಳಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಕ್ಕಂಥ ಒಂದೇ ಭಾವನೆಯಿಂದ ನುಗ್ಗುತ್ತಾ ಇರ್ತಾರೆ. ಅದರಿಂದ ಅವರ ಸಂಸ್ಪರ್ಶ ಅಂತ ಹೇಳ್ತಕ್ಕಂಥದ್ದು ನಮಗಾಯ್ತು ಅಂತ ಹೇಳಿದ್ರೆ, ಸಾಕ್ಷಾತ್ ಭಗವಂತನೇ ಈ ಕಡೆಯಿಂದ ಬಂದು ತೊಳ್ತಾ ಇದ್ದಾನೆ ಅಂತ ತಿಳಿದುಕೊಂಡ್ರು ಕೂಡ ಏನು ತಪ್ಪಿಲ್ಲ. ಆಳ್ವಾರರು ಮೂರು ಜನ ಆ ಒಂದು ಸಣ್ಣ ಓಣಿಯಲ್ಲಿ ನಿಂತಹ ಸಂದರ್ಭದಲ್ಲಿ ಮಳೆಯಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಆ ಓಣಿಯಲ್ಲಿ ನಿಂತಹ ಸಂದರ್ಭದಲ್ಲಿ ನಾಲ್ಕನೆಯ ವ್ಯಕ್ತಿ ಒಂದು ಬಂದು ಅಲ್ಲಿ ನಿಂತಹ ಉದಾಹರಣೆಯನ್ನು ನಾನು ಹೇಳಿದ್ದೆ ಈ ಹಿಂದೆ. ಭಗವಂತ ಎಲ್ಲಿ ಭಕ್ತರು ಪರಸ್ಪರ ಸಮ್ಮಿಲನಗೊಂಡು ಭಗವಂತನಿಗಾಗಿ ಕಾತರರಾಗಿ ಭಗವಂತನ ಭಜನೆಯನ್ನು ಮಾಡ್ತಾ ಭಗವಂತನ ಕುರಿತಾದ ಸಲಹಾಪನವನ್ನು ಮಾಡ್ತಿರ್ತಾರೋ ಅಲ್ಲಿ ಆ ಭಗವಂತ ತಾನೇ ತಾನಾಗಿ ಆವಿರ್ಭಾವಗೊಳ್ತಾನೆ ಅಂತನ್ನೋದಕ್ಕೆ ಹಲವಾರು ಉದಾಹರಣೆಗಳಿವೆ. ಅಂತೂವೇ ಭಗವಂತ ಅಂತ ಹೇಳ್ತಕ್ಕಂಥ ಅಮೃತ ಕುಂಡಕ್ಕೆ ಈ ರೀತಿಯಲ್ಲಿ ನಾವು ನುಗ್ಗಬೇಕು. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಬ್ರಾಹ್ಮ ಭಕ್ತರಿಗೆ ಸರಿಯಾದ ಉದಾಹರಣೆ ಯಾವುದು ಅಂತ ಹೇಳಿದ್ರೆ ನೀರು ಹಿಮಗಡ್ಡೆಯ ಉಪಮೆ. ಸಚ್ಚಿದಾನಂದ ಅನಂತ ಜಲರಾಶಿ ಇದ್ದ ಹಾಗೆ, ಮಹಾಸಾಗರದ ನೀರು ಶೀತ ಪ್ರದೇಶದಲ್ಲಿ ಅಲ್ಲಲ್ಲಿ ಹಿಮಗಡ್ಡೆಗಳ ರೂಪ ತಾಳ್ತದೆ. ಅದೇ ರೀತಿ ಭಕ್ತಿಯ ಶೈತ್ಯದಿಂದ ಅದೇ ಸಚ್ಚಿದಾನಂದ ಭಕ್ತರಿಗಾಗಿ ಸಾಕಾರ ರೂಪ ತಾಳ್ತಾನೆ ಋಷಿಗಳು ಆ ಅತೀಂದ್ರಿಯ ಚಿನ್ಮಯ ರೂಪವನ್ನ ದರ್ಶನ ಮಾಡಿ ಆತನೊಡನೆ ಮಾತುಕತೆ ಆಡಿದ್ರು. ಭಕ್ತರಿಗೆ ಭಾಗವತೀತನು ಉಂಟಾಗಿ, ಪ್ರೇಮ ಶರೀರ ಉಂಟಾಗಿ ಅವರಿಗೂ ಅದೇ ಚಿನ್ಮಯ ರೂಪ ದರ್ಶನವಾಗುತ್ತದೆ ಅಂತ ಹೇಳಿದ್ರು ಶ್ರೀರಾಮಕೃಷ್ಣರು. ಈ ಮಾತನ್ನು ನಿಮಗೆ ಕೇಳಿದ್ರಿ. ಇಲ್ಲಿ ಕೇಳಿದಾಗ ಯಾವುದೋ ಒಂದು ಬಹಳ ಪ್ರಧಾನವಾದಂತಹ ಶಬ್ದದ ಕಡೆಗೆ ನಿಮ್ಮ ಗಮನ ಹೋಗಿರಬಹುದು ಅಂತ ಯೋಚನೆ ಮಾಡ್ತೇನೆ. ಅದ್ಯಾವ ಶಬ್ದ ಇರಬಹುದು? ಅದು ಅದ್ಯಾವ ಶಬ್ದ ಇರಬಹುದು? ಅದು ಬಾಕಿ ಉಳಿದದನ್ನೆಲ್ಲ ನೀವು ಹಿಂದೆ ಕೇಳಿದ್ರಿ. ಹಿಮಗಡ್ಡೆಯ ಉಪಮಾನ ನೀವು ಹಿಂದೆ ಕೇಳಿದ್ರಿ. ಸಚ್ಚಿದಾನಂದ ಸಾಗರ ಅವನು ನಿರಾಕಾರನಾಗಿದ್ರೂ ಕೂಡ ಭಕ್ತರ ಭಕ್ತಿಯ ಶೈತ್ಯದಿಂದಾಗಿ ಅವನು ಆಕಾರ ತಾಳ್ತಾನೆ. ಹೇಗೆ ನಿರಾಕಾರವಾದಂತಹ ನೀರು ಶೈತ್ಯದ ದೆಸೆಯಿಂದ ಗಡ್ಡೆಗಟ್ಟುತ್ತದೋ ಅದೇ ರೀತಿಯಲ್ಲಿ ಭಕ್ತರ ಭಕ್ತಿಯ ಶೈತ್ಯದಿಂದ ನಿರಾಕಾರ ಸಚ್ಚಿದಾನಂದ ಬ್ರಹ್ಮ ಆಗಾಗ ಸಾಕಾರ ತಾಳ್ತಾನೆ, ಸಾಕಾರವಾಗ್ತಾನೆ ಅಂತ ಆ ಉದಾಹರಣೆಯನ್ನೆಲ್ಲ ನಾವು ಹಿಂದೆ ಕೇಳಿದ್ದೇವೆ. ಈಗ ಒಂದು ಹೊಸದನ್ನು ಕೇಳ್ತಾ ಇದ್ದೇವೆ. ಭಕ್ತರಿಗೆ ಭಾಗವತೀತನು ಉಂಟಾಗಿ, ಪ್ರೇಮ ಶರೀರ ಉಂಟಾಗಿ ಅವರಿಗೂ ಅದೇ ಚಿನ್ಮಯ ದರ್ಶನವಾಗುತ್ತದೆ. ಇದು ಬಹಳ ಮುಖ್ಯವಾದಂತಹ ಮಾತು, ಇದು ಬಹಳ ಹೊಸ ಮಾತು. ಭಾಗವತೀತನು ಪ್ರೇಮ ಶರೀರ. ಈಗ ನಮ್ಮಲ್ಲಿರ್ತಕ್ಕಂಥ ಶರೀರ ಏನಿದು? ಇದು ಕಾಮ ಶರೀರ. ಇದು ಈ ಜಗತ್ತಿಗೆ ಸಂಬಂಧಪಟ್ಟ ಶರೀರ. ಆಧ್ಯಾತ್ಮಿಕ ಸಾಧನೆಯ ಮೂಲಕ, ಜಪಧ್ಯಾನಗಳ ಮೂಲಕ, ನಿರಂತರ ಭಗವಂತನ ಸ್ಮರಣೆಯ ಮೂಲಕ, ಭಗವಂತ ಸಾಕ್ಷಾತ್ ಅಮೃತ ಸ್ವರೂಪಿ ನಿತ್ಯ ಶುದ್ಧ ಬುದ್ಧ ಅಂತ ಹೇಳ್ತಕ್ಕಂಥ ಭಾವನೆಯನ್ನು ತಾಳುವುದರ ಮೂಲಕ ಈ ನಮ್ಮ ಭೌತಿಕ ಶರೀರ ಅಂತ ಹೇಳ್ತಕ್ಕಂಥದ್ದು ಭಾಗವತೀತನು ಆಗಿಬಿಡುತ್ತದೆ, ಪ್ರೇಮ ಶರೀರ ಆಗಿಬಿಡುತ್ತದೆ, ಅದೊಂದು ಆಧ್ಯಾತ್ಮಿಕ ಶರೀರ ಆಗಿಬಿಡುತ್ತದೆ. ಶ್ರೀರಾಮಕೃಷ್ಣರ ಶರೀರದ ಕುರಿತಾಗಿ ಹೇಳೋದಿದ್ರೆ ಅದು ಅಂಥ ಒಂದು ಸಂಪೂರ್ಣ ಭಾಗವತೀತನವಾಗಿ ನಿರ್ಮಾಣಗೊಂಡಿತ್ತು ಅಂತನೋ ವರ್ಣನೆ ಬರುತ್ತದೆ. ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ನಮ್ಮ ಈ ಒಂದು ಜಡ ಶರೀರವನ್ನ ಚೈತನ್ಯಮಯ ಶರೀರವನ್ನಾಗಿ ಮಾಡಿಕೊಳ್ಬೇಕಾಗಿದೆ, ಭಗವಂತ ರಮಿಸುವಂತಹ ಶರೀರವನ್ನು ಮಾಡಿಕೊಳ್ಬೇಕಾಗಿ, ಶರೀರವನ್ನಾಗಿ ಮಾಡಿಕೊಳ್ಬೇಕಾಗಿದೆ. ಈಗ ನಮಗೆ ಲೌಕಿಕವಾದ ಭೋಗವನ್ನು ರಮಿಸುವುದಕ್ಕೆ ಬೇಕಾದಂತಹ ಶರೀರವಾಗಿ ಇದು ತಯಾರಾಗಿದೆ ಅಷ್ಟೇನೆ. ಇದನ್ನು ನಾವು ಭಗವಂತನ ಪ್ರಾರ್ಥನೆಯ ಮೂಲಕವೇ, ಭಗವಂತನ ನಾಮಜಪದ ಮೂಲಕವೇ ಭಾಗವತೀತನವನ್ನಾಗಿ ಮಾರ್ಪಡಿಸಿಕೊಳ್ಬೇಕಾಗಿದೆ. ನಮ್ಮ ಸಾಧನೆ ಅಲ್ಲಿಯವರೆಗೂ ಹೋಗಬೇಕಾಗುತ್ತದೆ ಅಂತನೋ ಮಾತನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಶ್ರೀರಾಮಕೃಷ್ಣ ಇನ್ನೂ ಅದ್ಭುತವಾದಂತಹ ಮಾತನ್ನೆಲ್ಲ ಹೇಳ್ತಾರೆ. ಈ ಶರೀರದ ಮೂಲಕ ಭಗವಂತ ಯಾವ ರೀತಿಯಲ್ಲಿ ರಮಿಸ್ತಾನೆ ಅಂತ ಹೇಳ್ತಕ್ಕಂತ ಮಾತನ್ನೆಲ್ಲ ನಾವು ಕೇಳಿದ್ರೆ ಆಶ್ಚರ್ಯವಾಗುವುದು ಮಾತ್ರ ಅಲ್ಲ, ಅದು ನಮ್ಮ ಊಹೆಗೆ ನಿಲುಕಲಾರದೆ ನಾವು ಸ್ತಬ್ಧರಾಗಿ ಬಿಡ್ತೇವೆ. ಅಂತಹ ಅದ್ಭುತವಾದ ಅನುಭವಗಳನ್ನೆಲ್ಲ ಶ್ರೀರಾಮಕೃಷ್ಣರು ಪ್ರಕಟಪಡಿಸ್ತಾ ಇದ್ದಾರೆ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ವೇದಗಳಲ್ಲೂ ಹೇಳಿದೆ ಬ್ರಹ್ಮ ಅವಾಂಗ್ಮಾನಸ ಗೋಚರ ಎಂಬುದಾಗಿ. ಜ್ಞಾನ ಸೂರ್ಯನ ತಾಪದಿಂದ ಹಿಮಗಡ್ಡೆಯಂತಹ ಭಗವಂತನ ಸಾಕಾರ ರೂಪ ಕರಗಿ ಹೋಗುತ್ತದೆ. ಬ್ರಹ್ಮಜ್ಞಾನ ದೊರೆತ ನಂತರ, ಅಂದರೆ ನಿರ್ವಿಕಲ್ಪ ಸಮಾಧಿ ದೊರೆತ ನಂತರ ಅದರಲ್ಲಿ ಅದೇ ಅನಂತ ವಾಂಗ್ಮನಾತೀತ ಅರೂಪ ನಿರಾಕಾರ ಬ್ರಹ್ಮನ ಅನುಭವ. ಈ ಮಾತಿನ ಅರ್ಥ ಏನು? ಯಾವ ಪರಮಾತ್ಮನನ್ನ ಸಾಕಾರ ರೂಪದಿಂದ ನಾವು ಪ್ರಾರ್ಥನೆ ಮಾಡಿ ಜಪ ಮಾಡಿ ಅವನ ಸಾಕ್ಷಾತ್ಕಾರ ಮಾಡಿಕೊಳ್ತೇವೋ ಅದೇ ಪರಮಾತ್ಮನ ಅನುಗ್ರಹದಿಂದ ನಮ್ಮಲ್ಲಿ ಜ್ಞಾನೋದಯ ಆದಂತಹ ಸಂದರ್ಭದಲ್ಲಿ ಆ ಜ್ಞಾನ ಸೂರ್ಯನ ಪ್ರಖರತೆಗೆ ಈ ಒಂದು ಆಕಾರ ಅಂತ ಹೇಳ್ತಕ್ಕಂಥದ್ದು ಕರಗಿ ನಿರಾಕಾರವಾಗಿ ಅದೇ ಸಚ್ಚಿದಾನಂದ ಬ್ರಹ್ಮನ ದರ್ಶನವಾಗುತ್ತದೆ ಅಂತ ಶ್ರೀರಾಮಕೃಷ್ಣ ಈ ಮೂಲಕ ಸೂಚಿಸ್ತಾ ಇದ್ದಾರೆ. ಸಾಕಾರವೂ ಸತ್ಯ, ನಿರಾಕಾರವೂ ಸತ್ಯ. ಯಾವ ಸಾಕಾರವನ್ನು ನಾವು ಸಾಕ್ಷಾತ್ಕರಿಸಿಕೊಳ್ತೇವೋ ಅದೇ ಸಾಕಾರ ಸ್ವರೂಪಿಯಾದ ನಮ್ಮ ಇಷ್ಟ ದೇವತೆ ಒಂದು ದಿನ ಹೇಳ್ತಾನಂತೆ ಶ್ರೀರಾಮಕೃಷ್ಣ ಹೇಳ್ತಾರೆ. ಆ ಇಷ್ಟ ದೇವತೆ ಒಂದು ದಿನ ಹೇಳ್ತಾನಂತೆ, ನೋಡು ನಾನು ಯಾರು ಗೊತ್ತೋ ನೋಡು ಅಂತ ಹೇಳಿ ಅವನು ಮಾಯವಾಗ್ತಾನಂತೆ. ಆ ಪರಬ್ರಹ್ಮದಲ್ಲಿ ಅವನು ಲೀನನಾಗಿ ತನ್ನ ಭಕ್ತನನ್ನು ಲೀನನಾಗಿಸಿ ಆ ಒಂದು ತಾದಾತ್ಮ್ಯದ ಅನುಭವವನ್ನು ಮಾಡಿಸಿಕೊಡ್ತಾನೆ. ಅಖಂಡಾಕಾರ ವೃತ್ತಿ, ಅಖಂಡಾಕಾರ ವೃತ್ತಿ ಅಂತ ಯಾವ ಒಂದು ವೇದಾಂತ ನಮಗೆ ಹೇಳಿಕೊಡ್ತದೋ ಅಂತಹ ಒಂದು ಅಖಂಡಾಕಾರ ವೃತ್ತಿ ಅಂತ ಹೇಳ್ತಕ್ಕಂಥ ಅದು ನಮ್ಮಲ್ಲಿ ನಿರ್ಮಾಣಗೊಳ್ಳುತ್ತದೆ. ತನ್ನ ಮೂಲಕ ಆ ಅನಂತ ಸಚ್ಚಿದಾನಂದ ಸಾಗರನ ಅನುಭವ ನಮಗೆ ಆಗ್ತದೆ. ಪರಬ್ರಹ್ಮನ ಸ್ವರೂಪ ಏನು ಅಂತ ಅನ್ನೋದಾಗಿ ಬಾಯಿಯಿಂದ ಹೇಳಲಾಗುವುದಿಲ್ಲ. ಅದರ ಸಂಬಂಧವಾಗಿ ಮಾತೇ ಹೊರಡುವ ಹಾಗಿಲ್ಲ. ಅನಂತನನ್ನ ಯಾರು ತಾನೇ ಮಾತಿನಿಂದ ವರ್ಣಿಸಬಲ್ಲರು? ಹಕ್ಕಿ ಎಷ್ಟೇ ಎತ್ತರಕ್ಕೆ ಹಾರಿದರೂ ಅದು ಹಾರಿ ಹೋಗಬೇಕಾದ ಎತ್ತರ ಇನ್ನೂ ಉಳಿದುಕೊಂಡೇ ಇರುತ್ತದೆ. ನೀವೇನು ಹೇಳ್ತೀರಿ ಅಂತ ಬೇಚಾರಾಮನು ಕೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಇಲ್ಲಿ ಈ ಮಾತನ್ನು ಹಲವಾರು ಸತಿ ನಾವು ಕೇಳಿದ್ದೇವೆ. ಪರಮಾತ್ಮ ಪರಬ್ರಹ್ಮ ಬಾಯಿಯಿಂದ ವರ್ಣಿಸಲ್ಪಡ್ತಕ್ಕಂಥ ವಸ್ತು ಅಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ. ಮನಸ್ಸು ಮಾತು ಎರಡು ಹಿಮ್ಮೆಟ್ಟುತ್ತದೆ, ಅದನ್ನು ಮಾತ್ರ ಪರಿಪೂರ್ಣವಾಗಿ ವಿವರಿಸೋದಕ್ಕೆ ಸಾಧ್ಯವಿಲ್ಲ ಅಂತನೋ ಮಾತನ್ನು ವೇದ ಆ ರೀತಿಯಲ್ಲಿ ಹೇಳಿದ್ರೆ ಶ್ರೀರಾಮಕೃಷ್ಣ ಈ ರೀತಿಯಲ್ಲಿ ಹೇಳಿದರು. ಬಳಿಕ ಏನ್ ಹೇಳ್ತಾ ಇದ್ದಾರೆ, ಪರಬ್ರಹ್ಮ ಸ್ವರೂಪ ಏನೆಂಬುದಾಗಿ ಬಾಯಿಂದ ಹೇಳಲಾಗುವುದಿಲ್ಲ, ಅದರ ಸಂಬಂಧವಾಗಿ ಮಾತೆ ಹೊರಡುವ ಹಾಗಿಲ್ಲ. ಅನಂತನನ್ನ ಯಾರು ತಾನೇ ಮಾತಿನಿಂದ ವರ್ಣಿಸಬಲ್ಲರು? ಹಕ್ಕಿ ಎಷ್ಟೇ ಎತ್ತರಕ್ಕೆ ಹಾರಿದರೂ ಅದು ಹಾರಿ ಹೋಗಬೇಕಾದ ಎತ್ತರ ಇನ್ನೂ ಉಳಿದುಕೊಂಡೇ ಇರುತ್ತದೆ. ಆಕಾಶ ಎಷ್ಟು ಎತ್ತರ ಅಂತ ಯಾರು ಹೇಳಬಲ್ಲರು? ಹಕ್ಕಿ ಬಹಳ ಎತ್ತರಕ್ಕೆ ಹಾರುತ್ತದೆ, ಅಷ್ಟು ಎತ್ತರ ಹಾರಿದರೂ ಕೂಡ ಮತ್ತಷ್ಟು ಎತ್ತರ ಉಳಿದಿರುತ್ತದೆ ಅಂತನೋ ಮಾತು. ಅತ್ಯತಿಷ್ಠ ದಶಾಂಗುಲಂ ಅಂತ ಉಪನಿಷತ್ ಹೇಳುತ್ತದೆ. ಅತ್ಯತಿಷ್ಠ ದಶಾಂಗುಲಂ ಅಂದ್ರೇನು? ಭಗವಂತ ಎಷ್ಟು ಎತ್ತರ ಇದ್ದಾನೋ, ಎಷ್ಟು ಎತ್ತರ ಇದ್ದಾನೆ ಅಂತ ನೀವು ಹೇಳ್ತಿರೋ ಅದಕ್ಕಿಂತ 10 ಅಂಗುಲ ಜಾಸ್ತಿ ಇದೆ. ಮಕ್ಕಳು ಜಗಳವಾಡ್ತಾ ಹೇಳೋದುಂಟು, ನಕ್ಷತ್ರ ಎಷ್ಟೋ ಅಂತ ಒಬ್ಬ ಕೇಳೋದು, 1000 ಅನ್ನೋದು. ಇಲ್ಲ ಕಣೋ 2000, ಇಲ್ಲ ಕಣೋ ಇನ್ನೊಬ್ಬ ಹೇಳ್ತಾನೆ 3000, ಕೊನೆಗೆ ಒಬ್ಬ ಹುಡುಗ ಹೇಳ್ತಾನೆ ನೀವೆಲ್ಲ ಎಷ್ಟು ಹೇಳ್ತೀರೋ ಒಂದು ಜಾಸ್ತಿ ನಂದು. ಹೀಗೆ ಭಗವಂತನ ಕುರಿತಾಗಿ ಯಾರು ಎಷ್ಟು ಹೇಳಿದರೂ ಕೂಡ ಒಂದು 10 ಅಂಗುಲ ಜಾಸ್ತಿ ಅವನು. ಈ ರೀತಿಯಲ್ಲಿ ಅವನ ಎತ್ತರವನ್ನ ಆಳ ಅಗಲವನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ನೀವೇನು ಹೇಳ್ತೀರಿ ಅಂತ ಆಚಾರ್ಯನನ್ನ ಕೇಳಿದಾಗ ಶ್ರೀರಾಮಕೃಷ್ಣ, ಆಚಾರ್ಯರು ಹೇಳ್ತಾರೆ ಹೌದು ವೇದಾಂತದಲ್ಲಿ ಹೀಗೆ ಹೇಳಿದೆ, ವೇದಾಂತ ಹೇಳಿದೆ, ಶಾಸ್ತ್ರವಾಕ್ಯ ಶಾಸ್ತ್ರ ಪ್ರಮಾಣ ಬೇಕು. ನಮ್ಮ ಅನುಭವ ಅಂತ ಹೇಳ್ತಕ್ಕಂಥದ್ದು ಶಾಸ್ತ್ರವಾಕ್ಯಕ್ಕೆ ತಾಳೆ ಆಗದೆ ಇದ್ರೆ ಅದನ್ನ ನಮ್ಮ ಹಿಂದೂಗಳಲ್ಲಿ ಒಪ್ಪಿಕೊಳ್ಳುವ ಕ್ರಮ ಇಲ್ಲ. ಏನೇ ಅನುಭವ ಆದರೂ ಕೂಡ ಶಾಸ್ತ್ರವಾಕ್ಯ ಸರಿ ಅನ್ನಬೇಕು. ಇಲ್ಲಿ ಶ್ರೀರಾಮಕೃಷ್ಣ ಹೇಳಿದಂತಹ ಮಾತನ್ನ ಆಚಾರ್ಯ ಶಾಸ್ತ್ರವಾಕ್ಯದ ಮೂಲಕ ಅನುಮೋದಿಸ್ತಾ ಇದ್ದಾನೆ. ಶ್ರೀರಾಮಕೃಷ್ಣ ಮುಂದುವರೆತ ಹೇಳ್ತಾರೆ, ಒಮ್ಮೆ ಒಂದು ಉಪ್ಪಿನ ಬೊಂಬೆ ಸಾಗರದ ಆಳ ಕಂಡು ಹಿಡಿಯೋದಕ್ಕೆ ಹೋಗಿತ್ತು, ಆದರೆ ಹಿಂತಿರುಗಿ ಬಂದು ಯಾವ ವರದಿಯನ್ನೂ ಒಪ್ಪಿಸಲೇ ಇಲ್ಲ. ಕೆಲವರ ಅಭಿಮತ ಏನು ಅಂತ ಹೇಳಿದ್ರೆ, ಶುಕದೇವ ಸಚ್ಚಿದಾನಂದ ಸಾಗರದ ದರ್ಶನ ಮಾಡಿದನೇ ವಿನ ಮುಳುಗ ಹಾಕಲಿಲ್ಲ ಅಂತ. ಮುಳುಗ ಹಾಕಿದ್ರೆ ಅವನ ಮೇಲೆ ಬರ್ತಿರ್ಲಿಲ್ಲ. ಉಪ್ಪಿನ ಬೊಂಬೆ ಸಾಗರದ ಆಳವನ್ನು ನೋಡಕ್ಕೆ ಹೋಗಬಹುದು, ವಾಪಸ್ ಬರೋದಕ್ಕೆ ಸಾಧ್ಯ ಇದೆಯೇ? ಯಾಕೆಂದ್ರೆ ಕರ್ಗ ಹೋಗ್ಬಿಡ್ತದೆ. ಹಾಗೇನೇನೆ ನಾವು ಆ ಸಚ್ಚಿದಾನಂದ ಸಾಗರವನ್ನ ಅಳಿಯೋದಕ್ಕೆ ಹೋಗಬಹುದು, ವಾಪಸ್ ಬರೋದಕ್ಕೆ ಸಾಧ್ಯವಿಲ್ಲ ಅಂತನ್ನೋದಕ್ಕೋಸ್ಕರ ಈ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಬಳಿಕ ಮುಂದುವರೆಸ್ತಾ ಹೇಳ್ತಾರೆ, ನಾನು ಒಮ್ಮೆ ವಿದ್ಯಾಸಾಗರನಿಗೆ, ಈಶ್ವರಚಂದ್ರ ವಿದ್ಯಾಸಾಗರನಿಗೆ ಹೇಳಿದೆ, ಎಲ್ಲಾ ವಸ್ತುಗಳು ಎಂಜಲಾಗಿಬಿಟ್ಟಿವೆ ಆದರೆ ಬ್ರಹ್ಮ ಮಾತ್ರ ಉಚ್ಚಿಷ್ಟ ಆಗಿಲ್ಲ ಅಂತ. ಅಂದ್ರೆ ಬ್ರಹ್ಮ ಏನು ಅಂತ ಅನ್ನೋದನ್ನ ನಾಲಿಗೆಯಿಂದ ವರ್ಣನೆ ಮಾಡೋದಕ್ಕೆ ಯಾರಿಗೂ ಸಾಧ್ಯವಾಗಲಿಲ್ಲ ಅಂತ. ಮಾತಿನಿಂದ ಅದನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯವಾಯಿತು ಅಂದ್ರೆ ಅದು ಉಚ್ಚಿಷ್ಟವಾಗಿ ಬಿಡುತ್ತದೆ. ವಿದ್ಯಾಸಾಗರ ದೊಡ್ಡ ಪಂಡಿತನಾದರೂ ಕೂಡ ನನ್ನ ಮಾತನ್ನು ಕೇಳಿ ಅವನಿಗೆ ಬಹಳ ಆನಂದವಾಗಿಬಿಡ್ತು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಶ್ರೀರಾಮಕೃಷ್ಣ ನಾನು ನಾನು ನನ್ನ ಅಂತ ಹೇಳ್ತಕ್ಕಂಥದ್ದು ಬಹಳ ಕಡಿಮೆ, ಇದು ಇದು ಅಂತ ಹೇಳ್ತಕ್ಕಂಥದ್ದು ಅವರ ಅಭ್ಯಾಸ. ಅಷ್ಟರ ಮಟ್ಟಿಗೆ ನಿರಹಂಭಾವತ್ವವನ್ನು ಅವರು ವ್ಯಕ್ತಪಡಿಸ್ತಕ್ಕಂಥವರು. ಆದರೆ ಆತ್ಮೀಯರು ಬಂದಾಗ ಒಮ್ಮೊಮ್ಮೆ ನಾನು ನಾನು ನಂದು ನಾನು ಹೀಗೆ ಹೇಳಿದೆ ಅವನಿಗೆ ಸಂತೋಷವಾಯಿತು ಅಂತ ಹೇಳ್ತಕ್ಕಂಥ ಒಂದು ಅಭಿವ್ಯಕ್ತಿಯನ್ನು ಕೊಡ್ತಕ್ಕಂಥದ್ದು ಇದೆ. ಬಳಿಕ ಮುಂದುವರೆದು ಹೇಳ್ತಾರೆ, ಕೇಳಿದ್ದೇನೆ ಕೇದಾರನಾಥದ ಹತ್ತಿರ ಹಿಮಾವೃತ ಬೆಟ್ಟಗಳಿವೆ, ಹೆಚ್ಚು ಎತ್ತರಕ್ಕೆ ಹತ್ತಿದರೆ ಹಿಂತಿರುಗಿ ಬರುವ ಹಾಗಿಲ್ಲ ಅಂತ. ಇನ್ನೂ ಎತ್ತರದಲ್ಲಿ ಏನೇನಿವೆ ಅಲ್ಲಿಗೆ ಹೋದ್ರೆ ಏನು ಅನುಭವ ದೊರೀತದೆ ಅಂತನ್ನೋದನ್ನು ಅರಿಯೋದಕ್ಕೆ ಯಾರಾದರೂ ಪ್ರಯತ್ನ ಪಟ್ರು ಅವರು ಯಾರು ಅಲ್ಲಿನ ವರದಿಯನ್ನು ಒಪ್ಪಿಸೋದಕ್ಕೆ ಹಿಂತಿರುಗಿ ಬರಲಿಲ್ಲ. ಅಂದ್ರೆ ಆ ಹಿಮದಲ್ಲಿ ಅವರು ಮುಳುಗಿ ಹೋಗ್ತಾರೆ ಅಂತ ತಾತ್ಪರ್ಯ. ಹಾಗೆ ಪರಮಾತ್ಮನನ್ನ ಸಂಪೂರ್ಣ ಅರಿದು ಹೊರಟವರು ಅವನಲ್ಲಿ ಬೆರತೇ ಹೋಗಿಬಿಡ್ತಾರೆ ಅಂತ ತಾತ್ಪರ್ಯ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಭಗವಂತನ ದರ್ಶನ ದೊರೆಯಿತು ಅಂದ್ರೆ ಮನುಷ್ಯ ಆನಂದ ಪರವಶನಾಗಿ ಬಿಡ್ತಾನೆ, ಮೋಕನಾಗಿ ಬಿಡ್ತಾನೆ. ಯಾರು ತಾನೇ ಅವನ ಸುದ್ದಿ ಸಮಾಚಾರವನ್ನ ಯಾರು ತಾನೇ ವಿವರಿಸಬಲ್ಲರು? ಯಾರು ತಾನೇ ಅವನ ಸುದ್ದಿ ಸಮಾಚಾರವನ್ನ ಕೊಡಬಲ್ಲರು? ಯಾರು ತಾನೇ ಅವನನ್ನು ವಿವರಿಸಬಲ್ಲರು? ಅವನ ಮಹಿಮೆ ಎಷ್ಟು ಅಂತ ಯಾರು ತಾನೇ ಹೇಳಬಲ್ಲರು? ಎಷ್ಟು ಹೇಳಿದ್ರು ಕೂಡ ಅದು ಕಡಿಮೆಯೇ. ಶ್ರೀರಾಮಕೃಷ್ಣರ ಕುರಿತಾಗಿ, ತಮ್ಮ ಕುರಿತಾಗಿ ತಾವೇ ಗಿರೀಶ್ಚಂದ್ರ ಘೋಷನನ್ನ ಕೇಳ್ತಾರೆ ಒಮ್ಮೆ, ಈ ಕುರಿತಾಗಿ ನಿನ್ನ ಅಭಿಪ್ರಾಯ ಏನು ಅಂತ. ಅದಕ್ಕೆ ಆತ ಹೇಳ್ತಾನೆ, ಯಾರ ಮಹಿಮೆಯ ಕುರಿತಾಗಿ ವ್ಯಾಸ ವಾಲ್ಮೀಕಿಗಳೇ ಪೂರ್ತಿ ವಿವರಿಸೋದಕ್ಕೆ ಸಾಧ್ಯವಾಗಲಿಲ್ವೋ ಅವ್ರ ಕುರಿತಾಗಿ ನಾನೇನು ಹೇಳಬಲ್ಲೆ ಅಂತ. ವ್ಯಾಸರು ಶ್ರೀಕೃಷ್ಣನ ಮಹಿಮೆಯನ್ನು ಕೊಂಡಾಡಿದ್ರು, ಆದರೂ ಅದು ಮುಗಿಲೇ ಇಲ್ವಂತೆ. ವಾಲ್ಮೀಕಿಗಳು ಶ್ರೀರಾಮನ ಮಹಿಮೆಯನ್ನು ಕೊಂಡಾಡಿದ್ರಂತೆ, ಆದರೂ ಅದು ಮುಗಿಲೇ ಇಲ್ವಂತೆ. ಆದ್ರಿಂದ ಭಗವಂತನ ಮಹಿಮೆಯನ್ನ ಶಬ್ದಗಳಿಂದ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಅನ್ನೋದಕ್ಕೋಸ್ಕರವೇ ಈ ಹಾಡು ಎಷ್ಟು ಸ್ವಾರಸ್ಯವಾಗಿದೆ ನೋಡಿ. ಯಾರ ಮಹಿಮಾ ಜ್ಯೋತಿ ಜಗವನು ಅಮೃತದಂದದಿ ಎಲ್ಲರೆದೆಯನು, ಯಾರ ಮಹಿಮಾ ಜ್ಯೋತಿ ಜಗವನು ಅಮೃತದಂದದಿ ಎಲ್ಲರೆದೆಯನು, ತುಂಬಿ ರೋಮಾಂಚನವ ಕೈಬೋದು ಅಂಥ ಪ್ರೇಮದ ಜಲಧಿಯ ಜೀವ ನಿನ್ನೊಳಗಿರುವವರೆಗೂ ಸಾರು ಆತನ ಮಹಿಮೆಯ, ಸಾರು ಆತನ ಮಹಿಮೆಯ. ಹೃದಯದ ಕೊರಗನೆಲ್ಲ ಕಳೆವುದು, ಯಾರ ಶ್ರೀ ಶುಭ ನಾಮ ಹೃದಯದ ಕೊರಗನೆಲ್ಲ ಕಳೆವುದು, ಯಾರು ನೆಲ ಜಲ ಗಗನ ದೇಶವನೆಲ್ಲ ವ್ಯಾಪಿಸಿ ನಿಲ್ಲುವರು, ಯಾರು ನೆಲ ಜಲ ಗಗನ ದೇಶವನೆಲ್ಲ ವ್ಯಾಪಿಸಿ ನಿಲ್ಲುವರು, ಯಾರ ಶ್ರೀ ಶುಭ ನಾಮ ಹೃದಯದ ಕೊರಗನೆಲ್ಲ ಕಳೆವುದು ಯಾರ. ಯಾರ ಅನ್ವೇಷಣೆಯಲಿ ಜಗ, ಯಾರ ಅನ್ವೇಷಣೆಯಲಿ ಜಗ ಬರಿದೆ ತೊಳಲು ತಲಿರುವುದು, ಅಂಥ ದೇವನ ತಿಳಿದು ಬಣ್ಣಿಪ ಶಕ್ತಿ ಯಾರಿಗೆ ಲಭಿಸಿದೆ, ಅವನ ಮಹಿಮೆಗೆ ಪಾರವೆಲ್ಲಿದೆ ಆದಿ ಅಂತ್ಯಗಳೆಲ್ಲಿವೆ. ಯಾರ ಅನ್ವೇಷಣೆಯಲಿ ಜಗ, ಯಾರ ನಿಜದ ತಿಳಿವಿನತ್ತವರು ಅವನು ನಿಜ ಜೀವನ ಚೇತನ, ನಿಜದ ತಿಳಿವಿನತ್ತವರು ಅವನು ನಿಜ ಜೀವನ ಚೇತನ, ನಿತ್ಯ ಜಾಗೃತ ನಿರ್ನಿಮೇಷನು ದಿವ್ಯ ಶುದ್ಧ ನಿರಂಜನ, ಜಾಗೃತ ನಿರ್ನಿಮೇಷನ ದಿವ್ಯ ಶುದ್ಧ ನಿರಂಜನ ಅವನ ದರುಶನ ಎದೆಯ ಕಿಲು ಬಲು ತೊಳೆದು ಕೈಬುದು ಪಾವನ ಯಾರ ಮಹಿಮಾ ಜ್ಯೋತಿ ಜಗವನು ಅಮೃತ ತಂದದಿ ಎಲ್ಲರೆದೆಯನು ತುಂಬಿ ರೋಮಾಂಚನವದೈವುದು ಅಂಥ ಪ್ರೇಮದ ಜಲದಿಯ ಜೀವ ನಿನ್ನೊಳಗಿರುವವರೆಗೂ ಸಾರು ಆತನ ಮಹಿಮೆಯ ಸಾರು ಆತನ ಮಹಿಮೆಯ ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ ರಾಜ ವಾಸಿಸೋದು ಏಳು ಹೆಬ್ಬಾಗಿಲುಗಳ ಆಚೆ ಪ್ರತಿಯೊಂದು ಬಾಗಿಲ ಹತ್ತಿರವೂ ದ್ವಾರಪಾಲಕನೊಬ್ಬ ಕುಳಿತಿರ್ತಾನೆ ಪ್ರತಿಯೊಂದು ಬಾಗಿಲ ಹತ್ತಿರವೂ ಸಂದರ್ಶಕ ತನ್ನ ಮಾರ್ಗದರ್ಶಕನನ್ನ ಕೇಳ್ತಾನೆ ರಾಜ ಈತನೇನೆ ರಾಜ ಈತನೇ ಆಗ ಮಾರ್ಗದರ್ಶಕ ಹೇಳ್ತಾನೆ ಅಲ್ಲ ನೇತಿ ನೇತಿ ಆಗ ಸಂದರ್ಶಕ ಏಳನೇ ಬಾಗಿಲ ಹತ್ತಿರಕ್ಕೆ ಹೋದಾಗ ಆತನ ಕಣ್ಣಿಗೆ ಒಂದು ದೃಶ್ಯ ಬೀಳ್ತದೆ ಅದನ್ನು ನೋಡಿ ಒಮ್ಮೆಗೆ ದಂಗು ಬಡಿದವನಾಗ್ತಾನೆ ಆಗ ರಾಜ ಈತನೇ ಅಂತ ಕೇಳಬೇಕಾಗೋದೇ ಇಲ್ಲ ದರ್ಶನ ಮಾತ್ರದಿಂದಲೇ ಸಮಸ್ತ ಸಂದೇಹಗಳ ನಿವೃತ್ತಿ ಎಂಥ ಅದ್ಭುತವಾದ ಉದಾಹರಣೆಯನ್ನು ಕೊಟ್ಟು ಹೇಳಿದ್ದಾರೆ ಯೋಗಿಯೊಬ್ಬ ಸಾಧಕನೊಬ್ಬ ಆಧ್ಯಾತ್ಮಿಕ ಸಾಧನೆಗೆ ಇಳಿದ್ರೆ ಒಂದೊಂದೇ ವರ್ಷದ ಸಾಧನೆಯಲ್ಲಿ ಒಂದೊಂದು ಬಗೆಯ ಅನುಭವ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಭಗವಂತನ ವಿವಿಧ ರೂಪಗಳ ದರ್ಶನವಾಗುವುದಕ್ಕೆ ಸಾಧ್ಯವಾಗುತ್ತದೆ ಜ್ಯೋತಿ ದರ್ಶನ ಆಗೋದಕ್ಕೆ ಸಾಧ್ಯವಾಗುತ್ತದೆ ಹೀಗೆ ಒಂದಲ್ಲ ಒಂದು ಬಗೆಯ ದರ್ಶನ ಆ ಸಾಧಕನಿಗೆ ಆಗುತ್ತದೆ ಆಗ ಅವನು ಬೆರಗಾಗಿ ಇದೇ ಭಗವಂತ ಇರಬಹುದೇ ಅಂತ ಆಶ್ಚರ್ಯವನ್ನು ವ್ಯಕ್ತಪಡಿಸುತ್ತಾನೆ ತನ್ನ ಗುರುವನ್ನು ಕೇಳ್ತಾನೆ ಅವನು ಆದರೆ ಗುರು ಹೇಳ್ತಾನೆ ಮುಂದಕ್ಕೆ ಹೋಗು ಅದಲ್ಲ ಶಿಷ್ಯ ಮತ್ತೊಮ್ಮೆ ಸಾಧನೆಗೆ ಇಳಿತಾನೆ ಹಿಂದಿನ ಸಾಧನಾ ಶಕ್ತಿಯ ಸಹಾಯದಿಂದ ಮತ್ತಷ್ಟು ಸಾಧನೆ ಮಾಡ್ತಾನೆ ಮತ್ತು ಮುಂದುವರಿತಾನೆ ಇನ್ನೂ ಹೆಚ್ಚಿನ ಬೆಳಕನ್ನು ಕಾಣ್ತಾನೆ ಇದೇ ಭಗವಂತ ಇರಬಹುದು ಅಂತ ಅವನು ತಿಳಿದುಕೊಂಡು ಗುರುವನ್ನು ಸಮೀಪಿಸಿ ಕೇಳ್ತಾನು ನನಗೆ ಈ ರೀತಿಯ ದರ್ಶನ ಆಯಿತು ಭಗವಂತ ಇವನೇ ಆಗ ಗುರು ಹೇಳ್ತಾನೆ ಇನ್ನೂ ಮುಂದಕ್ಕೆ ಹೋಗು ಇದೇ ರೀತಿಯಲ್ಲಿ ಶಿಷ್ಯ ಮತ್ತೆ ಮತ್ತೆ ಬರ್ತಾನೆ ಕೇಳ್ತಾ ಇರ್ತಾನೆ ಕೊನೆಗೊಂದು ದಿನ ಅವನು ಬರೋದೇ ಇಲ್ಲ ಶಿಷ್ಯ ಯಾವಾಗ ಅವನಿಗೆ ಪರಮಾತ್ಮನ ಸ್ಪಷ್ಟವಾದಂತಹ ಒಂದು ದರ್ಶನ ಆಗ್ತದೋ ಪರಮಾತ್ಮನ ಪೂರ್ಣ ವೈಭವದ ಒಂದು ದರ್ಶನ ಆಗ್ತದೋ ಆಗ ಅವನಿಗೆ ಇನ್ಯಾರು ಹೇಳಬೇಕಾಗಿಲ್ಲ ಇದು ಪರಮಾತ್ಮ ಅಂತ ಅವನು ಕೇಳೋದಕ್ಕೆ ಬರೋದಿಲ್ಲ ಆ ಪರಮಾತ್ಮನೊಂದಿಗೆ ರಮಿಸುವುದೆಷ್ಟೋ ಅಷ್ಟೇ ಇನ್ನು ಅವನಿಗೆ ಗುರುವಿನ ಅವಶ್ಯಕತೆ ಇಲ್ಲ ಗುರುವಿನ ಹಂಗು ಅವನಿಗೆ ಇನ್ನು ಆಮೇಲಿಲ್ಲ ಅದಕ್ಕೆ ಈ ರಾಜ ಮತ್ತು ಪ್ರತಿಯೊಂದು ದ್ವಾರದಲ್ಲಿ ಇರತಕ್ಕಂತಹ ದ್ವಾರಪಾಲಕ ಇವರ ಉದಾಹರಣೆಯನ್ನು ಕೊಟ್ಟು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಹೊಸಬನೊಬ್ಬ ರಾಜನ ದರ್ಬಾರಕ್ಕೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಮೊದಲ ದ್ವಾರವನ್ನು ಪ್ರವೇಶ ಮಾಡುವಾಗ ಕಾಣತಕ್ಕಂತಹ ಆ ದ್ವಾರಪಾಲಕ ಇದ್ದಾನಲ್ಲ, ಅವನು ರಾಜನ ದ್ವಾರಪಾಲಕ ಆದ್ರಿಂದ ಅವನು ಕೂಡ ಸಾಕಷ್ಟು ಒಳ್ಳೆಯ ಉಡುಗೆ ತೊಡುಗೆಯನ್ನೇ ಧರಿಸಿಕೊಂಡು ಕುಳಿತಿರ್ತಾನೆ. ಈ ಮೊಟ್ಟ ಮೊದಲನೇದಾಗಿ ಬರ್ತಿರತಕ್ಕಂತಹ ಈ ಹೊಳ್ಳಿಯ ಮನುಷ್ಯ ಅಂತಲೇ ಇಟ್ಕೊಳ್ಳಿಬೇಕಾದ್ರೆ ಅವನಿಗೆ ಈ ಒಂದು ವೇಷಭೂಷಣದಿಂದ ಕುಳಿತಿರತಕ್ಕಂತಹ ವ್ಯಕ್ತಿಯನ್ನು ಕಂಡಾಗ ಮತ್ತು ದೊಡ್ಡ ಕಟ್ಟಡವನ್ನು ಕೂಡ ಜೊತೆ ಜೊತೆಗೆ ಕಂಡಾಗ ಇವನೇ ರಾಜನಿರಬೇಕು ಅಂತ ಹೇಳ್ತಕ್ಕಂತಹ ಒಂದು ಭಾವನೆ ಸ್ವಾಭಾವಿಕವಾಗಿ ಆಗ್ತದೆ. ಆದ್ರೆ ಆ ಮಾರ್ಗದರ್ಶಕ ಒಬ್ಬ ಇರ್ತಾನೆ, ಅವನು ಹೇಳ್ತಾನೆ ಇದೆಲ್ಲ ಕಣೋ ಬಾ ಮುಂದೆ ಅಂತ. ಮುಂದೆ ಸ್ವಲ್ಪ ದೂರ ಹೋದ ಕೂಡಲೇ ಇನ್ನೊಂದು ಬಾಗಿಲು, ಆ ಬಾಗಿಲ ಬಳಿಯಲ್ಲೂ ಕೂಡ ಒಬ್ಬ ದ್ವಾರಪಾಲಕ. ಅವನು ಇನ್ನು ಒಳಪ್ರದೇಶದ ದ್ವಾರಪಾಲಕ ಆದ್ರಿಂದ ಅವನ ವೇಷಭೂಷಣ ಅಂತ ಹೇಳ್ತಕ್ಕಂಥದ್ದು ಇನ್ನೂ ಸ್ವಲ್ಪ ಭರ್ಜರಿಯಾಗಿರುತ್ತದೆ. ಅದನ್ನು ಕಂಡಾಗ ಸ್ವಾಭಾವಿಕವಾಗಿಯೇ ಈ ಸಂದರ್ಶಕ ಬೆರಗಾಗಿ ಇವನೇ ರಾಜನಿರಬಹುದೇ ಅಂತ ಕೇಳುವಂತೆ ಆಗುತ್ತದೆ. ಹಾಗೆ ಕೇಳ್ತಾನೆ, ಮಾರ್ಗದರ್ಶನ ಹೇಳ್ತಾನೆ, ನೇತಿ ನೇತಿ ನೇತಿ, ಇದಲ್ಲ ಇದಲ್ಲ ಇದಲ್ಲ, ಇವನಲ್ಲ ಇವನಲ್ಲ ಇವನಲ್ಲ ಅಂತ. ಕೊನೆಯದಾಗಿ ರಾಜನ ದರ್ಬಾರ್, ಮಂತ್ರಿಗಳು ಮಹಾಮಂತ್ರಿಗಳು ಸಭಿಕರು ಎಲ್ಲ ಅತ್ಯಂತ ಉನ್ನತ ಮಟ್ಟದ ಪೋಷಾಕಗಳಿಂದ ಅಲ್ಲಿ ಆಸೀನರಾಗಿರ್ತಾರೆ. ಸ್ವತಃ ಅತ್ಯಂತ ರತ್ನ ವಜ್ರ ವೈಡೂರ್ಯ ಖಚಿತವಾದಂತಹ ಆ ಒಂದು ಸಿಂಹಾಸನದಲ್ಲಿ ರಾಜ ಅತ್ಯಂತ ಶ್ರೇಷ್ಠವಾದಂತಹ ಅಮೂಲ್ಯವಾದಂತಹ ಉಡುಗೆ ತೊಡುಗೆಗಳಿಂದ ಕಂಗೊಳಿಸ್ತಾ ಇರ್ತಾನೆ, ಕುಳಿತಿರ್ತಾನೆ. ಅವನನ್ನು ಕಂಡು ಕೂಡಲೇ ಈ ನಮ್ಮ ಸಂದರ್ಶಕ ಇದಾನಲ್ಲ, ಆ ಮಾರ್ಗದರ್ಶನನ್ನು ಕೇಳಕ್ ಹೋಗೋದಿಲ್ಲ, ಇವನೇ ರಾಜನಿರಬಹುದೇ ಅಂತ. ಆಧ್ಯಾತ್ಮಿಕ ಸಾಧಕನಾದವನು ಮುಂದುವರಿತಾ ಮುಂದುವರಿತಾ ತನ್ನ ಷಟ್ ಚಕ್ರಗಳನ್ನು ಒಂದೊಂದಾಗಿ ಒಂದೊಂದಾಗಿ ಭೇದಿಸಿಕೊಂಡು ಒಂದೊಂದು ಚಕ್ರವನ್ನು ಭೇದಿಸಿದಾಗಲೂ ಕೂಡ ಉಂಟಾಗತಕ್ಕಂತಹ ದಿವ್ಯಾನುಭವವನ್ನು ಕಂಡು ಬೆರಗುಗೊಂಡು ಗುರುವನ್ನ ಕೇಳುವಂತಹ ಸಂದರ್ಭದಲ್ಲಿ ಇದಲ್ಲ ಇದಲ್ಲ ಇದಲ್ಲ ಅಂತ. ನೇತಿ ನೇತಿ ಅಂತ ಹೇಳ್ತಕ್ಕಂತಹ ಮಾರ್ಗಕ್ಕೆ ಈ ಒಂದು ಉದಾಹರಣೆಯನ್ನ ಶ್ರೀರಾಮಕೃಷ್ಣ ತೆಗೆದುಕೊಳ್ತಾ ಇದ್ದಾರೆ. ನೇತಿ ನೇತಿ ಅಂತ ಹೇಳಿದ್ರೆ ಈ ಒಂದು ಷಡ್ಚಕ್ರ ಭೇದನೆಯ ಸಂದರ್ಭದಲ್ಲೂ ಕೂಡ ಇದಲ್ಲ ಇದಲ್ಲ ಅಂತ ಹೇಳ್ಕೊಳ್ತಕ್ಕಂಥದ್ದು ಒಂದಾದ್ರೆ, ಈ ಶರೀರ ನಾನಲ್ಲ, ಈ ಶರೀರ ಅಂತ ಹೇಳ್ತಕ್ಕಂತಹದ್ದು ಒಂದು ವೈಭವಪೂರ್ಣವಾದಂತಹ ವಸ್ತು, ಈ ಶರೀರದ ಮೋಹಕ್ಕೆ ಬೆರಗುಗೊಂಡು ಜಗತ್ತಿಗೆ ಜಗತ್ತೇ ಮುಳುಗಿ ಬಿದ್ದಿದೆಯಲ್ಲ, ಹಾಗಿರುವಾಗ ದೇಹವೇ ದೇವರು ಅಂತ ಹೇಳ್ತಕ್ಕಂತಹ ಭಾವನೆ ಸಾಮಾನ್ಯ ಜನರಿಗೆ ಬಂದ ಪಕ್ಷದಲ್ಲಿ ಆಶ್ಚರ್ಯವೇನೂ ಇಲ್ಲ. ಆದರೆ ನೇತಿ ನ ಇತಿ, ಇದಲ್ಲ. ಹಾಗಾದ್ರೆ ಇನ್ಯಾವುದು ಇದಕ್ಕಿಂತ ಹೆಚ್ಚಿನದಾದಂತಹ ಪ್ರಾಣಶಕ್ತಿ ಅಂತ ಹೇಳ್ತಕ್ಕಂಥ ಅದೊಂದು ಇದೆಯಲ್ಲ, ಅದಿರಬಹುದೇ? ಅದೂ ಅಲ್ಲ. ಮನಃಶಕ್ತಿ ಇದೆ, ಅದಿರಬಹುದೇ? ಅದೂ ಅಲ್ಲ. ಬುದ್ಧಿ ಅಂತ ಹೇಳ್ತಕ್ಕಂಥ ಅದೊಂದು ಇದೆಯಲ್ಲ, ಅದಿರಬಹುದೇ? ಅದೂ ಅಲ್ಲ. ಇದೆಲ್ಲವನ್ನು ಮೀರಿದಂತಹ ಆನಂದ ಪರಮಾನಂದ ಅಂತ ಹೇಳುವಂತಹ ಒಂದು ಸ್ಥಿತಿಗೆ ಶಿಷ್ಯನನ್ನು ಕೊಂಡೊಯ್ಯಲಾಗುತ್ತದೆ. ಆ ನಿಜವಾದ ಆನಂದದ ಅನುಭವವಾದಾಗ ಅಂತಹ ಒಂದು ದರ್ಶನ ಮಾತ್ರದಿಂದಲೇ ಸಮಸ್ತ ಸಂದೇಹಗಳ ನಿವೃತ್ತಿ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಆ ರೀತಿಯಲ್ಲಿ ಹೇಳಿದಾಗ ಆಚಾರ್ಯ ಬೇಚಾರಾಮರು ಹೇಳ್ತಾರೆ, ಹೌದು ವೇದಾಂತದಲ್ಲಿ ಹೀಗೆ ಹೇಳಿದೆ. ಪ್ರತಿಯೊಂದಕ್ಕೂ ಕೂಡ ವೇದಾಂತ ಹೇಳಿದೆಯೋ ಇಲ್ವೋ ಅಂತ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಆತ. ವೇದಾಂತದಲ್ಲಿ ಹೇಳಿರ್ತಕ್ಕಂಥದ್ದು ನೆನಪಿಗೆ ಬಂದದ್ರಿಂದ ಅವನು ಹೌದು ವೇದಾಂತದಲ್ಲಿ ಹೀಗೆ ಹೇಳಿದೆ ಅಂತ ಶ್ರೀರಾಮಕೃಷ್ಣ ಮುಂದುವರಿಸ್ತಾರೆ. ಯಾವಾಗ ಭಗವಂತ ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯಗಳನ್ನು ಮಾಡುತ್ತಾನೆ ಅಂತ ಭಾವಿಸ್ತೇವಿಯೋ ಆಗ ಆತನಿಗೆ ಸಗುಣ ಬ್ರಹ್ಮ ಅಥವಾ ಆದ್ಯಶಕ್ತಿ ಅಂತ ಹೆಸರು. ಯಾವಾಗ ಆತನನ್ನ ತ್ರಿಗುಣಾತೀತ ಎಂಬುದಾಗಿ ಭಾವಿಸ್ತೇವಿಯೋ ಆಗ ಆತನಿಗೆ ವಾಂಗ್ಮನಾತೀತ ನಿರ್ಗುಣ ಬ್ರಹ್ಮ ಅಂತ ಹೆಸರು, ಪರಬ್ರಹ್ಮ ಅಂತ ಹೆಸರು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಇದು ಇನ್ನೊಂದು ಬಹಳ ಅಮೂಲ್ಯವಾದಂತಹ ಒಂದು ಸೂಚನೆ ಅಥವಾ ಸಲಹೆ ಅಥವಾ ಬೋಧನೆ. ಒಬ್ಬನೇ ಭಗವಂತ, ಹಾಗಾದ್ರೆ ಹಲವಾರಾಗಿ ಹೇಗೆ ಕಾಣ್ತಾನೆ? ಬ್ರಹ್ಮ ವಿಷ್ಣು ಮಹೇಶ್ವರಾಗಿ ಹೇಗೆ ಕಾಣಿಸ್ತಾನ ಅವನು? ಅವನೇ ರಾಮ ಕೃಷ್ಣ ಈಶ್ವರ ಅಲ್ಲ ಇತ್ಯಾದಿ ಹೇಗೆ ಹೇಗೆ ಕಾಣಿಸ್ತಾ ಇದ್ದಾನೆ? ಅವನು ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯಾದಿಗಳನ್ನು ಕೈಕೊಂಡಾಗ ಚಟುವಟಿಕೆಯಿಂದ ಕಾಣ್ಕೊಳ್ತಾನೆ. ಚಟುವಟಿಕೆ ಅವನಲ್ಲಿ ಪ್ರಾರಂಭವಾಗುತ್ತದೆ. ಆ ಚಟುವಟಿಕೆ ಅಂತ ಹೇಳ್ತಕ್ಕಂಥದ್ದು ಶಕ್ತಿಗೆ ಸಂಬಂಧಪಟ್ಟಂತಹ ವಿಚಾರ. ಅದನ್ನೇ ಆದ್ಯಾಶಕ್ತಿ ಅಂತ ಕರೆಯೋದು. ಪರಬ್ರಹ್ಮ ವಸ್ತುವೇ ಕಾರ್ಯೋನ್ಮುಖವಾದಾಗ ಅದಕ್ಕೆ ಆದ್ಯಾಶಕ್ತಿ. ದೇವ ಅಂತ ಹೆಸರು, ದೇವಿ ಅಂತ ಹೆಸರು, ದೇವದೇವಿಯೇ ಮುಖ್ಯವಾಗಿ ಇರತಕ್ಕಂಥದ್ದು. ಅವನೇ ಬ್ರಹ್ಮ, ಅವನೇ ವಿಷ್ಣು, ಅವನೇ ಈಶ್ವರ. ಶ್ರೀರಾಮಕೃಷ್ಣಿಗಾದಂತಹ ಆ ಒಂದು ದಿವ್ಯವಾದ ದರ್ಶನದ ಉದಾಹರಣೆಯನ್ನ ಇಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಗಂಗಾ ದಡದಲ್ಲಿ ನಿಂತಿದ್ದಾರೆ ಒಂದು ದಿನ. ಗಂಗೆಯ ಮೇಲಿಂದ ಸುಂದರಿಯಾದಂತಹ ಒಬ್ಬಳು ಯುವತಿ ಕಾಣಿಸಿಕೊಳ್ತಾಳೆ. ಭುವನ ಮೋಹಿನಿಯಾದಂತಹ ಸುಂದರಿಯಾದಂತಹ ಯುವತಿಯವಳು ಹೀಗೆ ನೋಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಇದ್ದಕ್ಕಿದ್ದಂತೆ ಅವಳ ದರ್ಶನವಾದದನ್ನು ಕಂಡು ನೋಡ್ತಾ ಇದ್ರೆ ಆ ಯುವತಿ ಗರ್ಭ ಧರಿಸ್ತಾಳೆ, ತನ್ನಷ್ಟಕ್ಕೆ ಗರ್ಭಿಣಿಯಾಗ್ತಾಳೆ. ಗರ್ಭಿಣಿಯಾಗ್ತಾಳೆ ಹಾಗೆ ನೋಡ್ತಾ ಇದ್ರೆ ಮರುಕ್ಷಣಕ್ಕೆ ಒಂದು ಸುಂದರವಾದಂತಹ ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಆ ಮಗುವನ್ನ ಕೈನಲ್ಲಿ ಹಿಡಿದು ಸ್ತನ್ಯವನ್ನು ಕೊಟ್ಟು ಪಾಲಿಸುವುದನ್ನು ಕೂಡ ನೋಡ್ತಾರೆ ಶ್ರೀರಾಮಕೃಷ್ಣ. ಆನಂದದಿಂದ ಆ ಮಗುವಿಗೆ ಸ್ತನ್ಯವನ್ನು ಕೊಟ್ಟು ಪಾಲಿಸಿ ಆ ಮಗುವಿನೊಂದಿಗೆ ರಮಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಆ ಯುವತಿಯ ಮುಖ ಕರಾಳವಾಯಿತು. ಭಯಂಕರ ಆಕಾರವನ್ನು ತಾಳಿ ಕೋರೆ ದಾಡಿಯಿಂದ ಕೂಡಿದವಳಾಗಿ ಆ ಎಳೆಯ ಮಗುವನ್ನ ಹಸಿ ಹಸಿಯಾಗಿ ಅಗಿದು ನುಂಗಿಬಿಟ್ಲು. ಇಂತಹ ಒಂದು ದರ್ಶನವನ್ನ ಶ್ರೀರಾಮಕೃಷ್ಣ ಮಾಡ್ತಾರೆ. ಇಂತಹ ಒಂದು ದರ್ಶನ ಅವರಿಗೆ ಆಗ್ತದೆ. ಆಲೋಚನೆ ಮಾಡ್ತಾರೆ, ಇದೇನಪ್ಪ ಇದು. ತಕ್ಷಣ ಅವರಿಗೆ ಹೊಳಿತು, ಸೃಷ್ಟಿ ಸ್ಥಿತಿ, ಸ್ತನ್ಯಪಾನವೇ ಸ್ಥಿತಿ. ಆಮೇಲೆ ಅಗಿದು ನುಂಗಿದ್ದೇ ಪ್ರಳಯ. ಹೀಗೆ ಸೃಷ್ಟಿ ಸ್ಥಿತಿ ಪ್ರಳಯ ಅಂತ ಹೇಳ್ತಕ್ಕಂಥದ್ದು ಒಂದೇ ವ್ಯಕ್ತಿಯಿಂದ ಆಗ್ತಾ ಇದೆ. ಆದರೆ ಸೃಷ್ಟಿ ಮಾಡುವಾಗ, ಸೃಷ್ಟಿ ಆಗುವಾಗ ಅವಳನ್ನ ತಾಯಿ ಅಂತ ಕರೆಯುವುದು, ಪಾಲನೆ ಮಾಡುವಾಗಲೂ ಕೂಡ ತಾಯಿ, ತಿನ್ನುವಾಗ ಮಾತ್ರ ಅವಳಿಗೆ ಇನ್ನೇನೋ ಹೆಸರು ಕೊಡಬೇಕಾಗ್ತದೆ, ಮಾರಿ ಅಂತ. ಆದರೆ ಒಂದೇ ವಸ್ತು, ಆ ಮೂರು ಕೆಲಸವನ್ನು ಮಾಡಿದೆ. ಅದಕ್ಕೆ ದತ್ತಾತ್ರೇಯ ರೂಪದಿಂದ ಆ ಒಂದು ಭ್ರಮ ನಿರಸನವನ್ನು ಮಾಡಲಾಗಿದೆ. ಬ್ರಹ್ಮ ವಿಷ್ಣು ಮಹೇಶ್ವರರು ತಾವು ಮೂವರು, ಬೇರೆ ಬೇರೆಲ್ಲ ಒಬ್ಬರೇ ಅಂತ ಹೇಳ್ತಕ್ಕಂಥದ್ದನ್ನ ಒಂದೇ ಶರೀರ ಮೂರು ತಲೆಯ ಮೂಲಕ ಅದನ್ನ ಕಾಣಿಸಲಾಗಿದೆ. ಹೀಗೆ ಬಗೆ ಬಗೆಯಾಗಿ ನಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದರೂ ಕೂಡ ಶಿವನೇ ಬೇರೆ, ವಿಷ್ಣುವೇ ಬೇರೆ, ಬ್ರಹ್ಮನ ಹೆಸರೇ ಇಲ್ಲ ಅಲ್ಲಿ. ಹೀಗೆ ಬೇರೆ ಬೇರೆ ತನವ ಅಂತ ಹೇಳ್ತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲೇ ಇರೋದ್ರಿಂದ ಈ ಜಗಳ ಅಂತ ಹೇಳ್ತಕ್ಕಂಥದ್ದು ನಿಲ್ಲಲೇ ಇಲ್ಲ. ಶ್ರೀರಾಮಕೃಷ್ಣ ಅದನ್ನು ಕೂಡ ತುಂಬಾ ಸ್ವಾರಸ್ಯಕರವಾದ ಕಥೆಯಿಂದ ಹೇಳಿದಂತಹದ್ದು ನಾವು ನೋಡಿದ್ದೀವಿ. ಒಂದ್ಸತಿ ರಾಮನಿಗೂ ಶಿವನಿಗೂ ಯುದ್ಧ ಪ್ರಾರಂಭವಾಯಿತಂತೆ, ಯಾವುದೋ ಒಂದು ಕಾರಣಕ್ಕೆ ಅವರಲ್ಲೂ ಕೂಡ ಜಗಳ. ಯುದ್ಧ ಭಯಂಕರವಾಗಿ ನಡೀತಾ ಇದೆ. ಯಾವಾಗ ರಾಮ ಶಿವನೊತ್ತಿಗೆ ಯುದ್ಧಕ್ಕೆ ಹೊರಟನೋ ಅವನ ಅನುಚರರು ವಾನರರು ಅವರು ಸುಮ್ಮನೆ ಇರೋದಕ್ಕೆ ಸಾಧ್ಯವೇ? ರಾಮನಿಗೆ ಸಹಾಯಕರಾಗಿ ನಿಂತರು ಶಿವನ ಗಣಗಳು ಕಡಿಮೆಯೇ. ಅವರು ಕೂಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ಈ ವಾನರರೊಂದಿಗೆ ಹೋರಾಡಿದರು. ಇತ್ತ ಕಡೆ ರಾಮನಿಗೂ ಶಿವನಿಗೂ, ಶಿವನಿಗೂ ರಾಮನಿಗೂ ಹೋರಾಟ, ಅತ್ತ ಕಡೆ ವಾನರರಿಗೂ ಇತ್ತು, ಇತ್ತ ಕಡೆ ಆ ಗಣಗಳಿಗೂ ಹೋರಾಟ. ಯಾರು ಗೆಲ್ಲಬೇಕು, ಯಾರು ಸೋಲಬೇಕು, ಇಬ್ಬರೂ ಕೂಡ ಸಮಾನವಾದ ಶಕ್ತಿ ಸ್ವರೂಪಿಗಳು. ಆದ್ರಿಂದ ಶಿವರಾಮರು ಒಂದು ಸಂಧಿಯನ್ನು ಮಾಡಿಕೊಂಡ್ರು. ಸಾಕು, ಯುದ್ಧ ಮಾಡಿದ ಸಾಕು, ನಾವಿಬ್ಬರು ಸಮಾನವಾಗಿ ಶಕ್ತರು ಅಂತ ಹೇಳಿ ಇಬ್ರು ಹಸ್ತಲಾಘವವನ್ನು ಮಾಡಿ ಸ್ನೇಹಿತರಾದರಂತೆ. ಅವತ್ತರಿಂದ ಅವರಿಬ್ಬರು ಶಿವರಾಮರೇ ಆಗಿಬಿಟ್ರು. ಆದರೆ ಶ್ರೀರಾಮಕೃಷ್ಣ ಕಥೆಯನ್ನು ಮುಂದುವರೆಯುತ್ತಾ ಹೇಳ್ತಾರೆ, ಈ ವಾನರರು ಗಣಗಳು ಹೋರಾಡಿಕೊಳ್ಳುವಂತಹದ್ದು ಮಾತ್ರ ಇನ್ನೂ ನಿಲ್ಲೇ ಇಲ್ವಂತೆ. ದೇವರುಗಳಲ್ಲಿ ಜಗಳವಿಲ್ಲ. ಕೃಷ್ಣನಿಗೂ ರಾಮನಿಗೂ ಸುಬ್ರಹ್ಮಣ್ಯನಿಗೂ ಗಣೇಶನಿಗೂ ಇತ್ಯಾದಿ ಜಗಳ ಇಲ್ಲ. ಅವರ ಅನುಚರರು ಅಂತನೋರಿದಾರಲ್ಲ, ಅವರಲ್ಲಿ ಮಾತ್ರವೇ ಈ ಒಂದು ಹೋರಾಟ ನಡೀತಾ ಇರುತ್ತೆ ಅಂತನೋ ಮಾತನ್ನು ಹೇಳ್ತಾರೆ ಶ್ರೀರಾಮಕೃಷ್ಣ. ಶ್ರೀರಾಮಕೃಷ್ಣರು ಪರಬ್ರಹ್ಮ ವಸ್ತು ಒಂದೇ, ಆದರೆ ಅದು ಕಾರ್ಯಕಲಾಪಗಳಲ್ಲಿ ನಿರತವಾದಾಗ ಅದು ಆದ್ಯಾಶಕ್ತಿ ವಿವಿಧವಾಗಿ ಆವಿರ್ಭಾವಗೊಳ್ಳುತ್ತದೆ. ಪುನಃ ಅದೇ ಆ ಕಾರ್ಯೋನ್ಮುಖವಾಗೋದ್ ಬಗೆ ಹೇಗೆ? ತ್ರಿಗುಣಗಳನ್ನು ಉಪಯೋಗಿಸಿಕೊಳ್ಳುವುದರ ಮೂಲಕ, ಸತ್ವ ರಜಸ್ತಮೋ ಗುಣಗಳನ್ನು ಉಪಯೋಗಿಸಿಕೊಳ್ಳುವುದರ ಮೂಲಕ ವಿವಿಧ ವಿಭಿನ್ನ ಪರಿಮಾಣಗಳಲ್ಲಿ ಅವುಗಳು ಸೇರಿಕೊಂಡಾಗ ವಿವಿಧ ವಿಭಿನ್ನ ಸೃಷ್ಟಿಗಳು, ಸೃಷ್ಟಿ ವಿನ್ಯಾಸ. ಆಮೇಲೆ ಅದೇ ಪರಬ್ರಹ್ಮ ವಸ್ತು ಈ ಒಂದು ಜಗಲೀಲೆಯಿಂದ ಬೇಸರಗೊಂಡಾಗ ಎಲ್ಲವನ್ನು ತನ್ನೊಳಗೆ ಸಂಹಾರ ಮಾಡಿಕೊಳ್ಳುತ್ತದೆ. ಆಗ ಅದು ಪರಬ್ರಹ್ಮವಾಗಿ ತ್ರಿಗುಣ ಅತೀತವಾಗಿ ಉಳಿದಿರುತ್ತೆ. ಸಕಲ ಸೃಷ್ಟಿಗಳು ಕೂಡ, ಸಕಲ ವಿಶ್ವಗಳು ಕೂಡ ಅವನಲ್ಲಿ ಲೀನಗೊಳ್ಳುತ್ತವೆ ಅಂತ ಹೇಳ್ತಕ್ಕಂಥ ಮಾತನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ. ಪುನಃ ಅವನಿಗೆ ಮತ್ತೆ ಬೇಸರವಾಗುತ್ತಂತೆ. ಸೋಕಾಮಯತ, ಅವನು ಆಲೋಚನೆ ಮಾಡಿದಂತೆ, ಒಬ್ಬರೇ ಎಷ್ಟು ದಿವಸ ಅಂತಿರೋದು ಅಂತ ಇಬ್ಬರಾದಂತೆ. ಆಮೇಲೆ ಇಬ್ಬರಾದ್ಮೇಲೆ ಕೇಳಬೇಕೆ, ಕೋಟಿ ಕೋಟಿ ಸಂಖ್ಯೆಯ ಜನ ಜೀವಿಗಳು, ಈ ಬಗೆಯಿಂದ ಪುನಃ ಸೃಷ್ಟಿ ಕಾರ್ಯವನ್ನು ಅವನು ಪ್ರಾರಂಭಿಸ್ತಾನೆ. ಹೀಗೆ ಪರಬ್ರಹ್ಮನಾಗಿ ಶಾಂತನಾಗಿ ಇರ್ತಾನೆ, ಅವನೇ ಪುನಃ ಆವಿರ್ಭಾವಗೊಂಡು ಈ ಸೃಷ್ಟಿಯನ್ನು ಮಾಡ್ತಾನೆ. ಒಬ್ಬನೇ ಪರಮಾತ್ಮ ಹೇಗೆ ಎರಡು ರೀತಿಯಿಂದ ಇದ್ದಾನೆ ಅಂತನ್ನುವ ವಿಚಾರವನ್ನು ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ಕೊಡ್ತಾರೆ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಮನುಷ್ಯ ಭಗವಂತನ ಮಾಯಾಬಲೆಗೆ ಸಿಕ್ಕಿ ತನ್ನ ಸ್ವರೂಪವನ್ನು ಮರೆತು ಬಿಡ್ತಾನೆ. ತಂದೆಯ ಅನಂತ ಐಶ್ವರ್ಯಕ್ಕೆ ತಾನು ಉತ್ತರಾಧಿಕಾರಿ ಅಂತನ್ನೋದನ್ನ ಹೇಗೆ ಮರೆತು ಬಿಡ್ತಾನೋ ಹಾಗೆ ಆತನ ಮಾಯೆ ತ್ರಿಗುಣಮಯವಾದದ್ದು. ಈ ಮೂರು ಗುಣಗಳು ದರೋಡೆಕಾರರೇ, ಸರ್ವಸ್ವವನ್ನು ಹರಣ ಮಾಡಿ ಬಿಡ್ತಾರೆ, ಸ್ವರೂಪವನ್ನು ಮರೆಸಿ ಬಿಡ್ತಾರೆ. ಈ ಮೂರು ಗುಣಗಳು ಯಾವುವು ಅಂತಂದ್ರೆ ಸತ್ವರಜಸ್ತಮಸ್ಸು. ಇವುಗಳಲ್ಲಿ ಕೇವಲ ಸತ್ವಗುಣ ಮಾತ್ರವೇ ಭಗವಂತನ ಕಡೆಗೆ ಹೋಗುವ ಮಾರ್ಗವನ್ನ ತೋರಿಸಿಕೊಟ್ಟು ಬಿಡ್ತದೆ. ಆದರೆ ಸತ್ವಗುಣವು ಮನುಷ್ಯನನ್ನ ಭಗವಂತನ ಸಮೀಪಕ್ಕೆ ಕರೆದುಕೊಂಡು ಹೋಗಿ ಬಿಡಲಾರದು. ಒಂದು ಕತೆ ಹೇಳ್ತೇನೆ ಕೇಳಿ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನಾನು ಹೇಳೋದಲ್ಲ ಇದು. ಒಂದು ಕತೆ ಹೇಳ್ತೇನೆ ಕೇಳಿ, ಒಬ್ಬ ಧನಿಕ ಕಾಡಿನ ಮಾರ್ಗವಾಗಿ ಹೋಗ್ತಿದ್ದ. ಇದ್ದಕ್ಕಿದ್ದ ಹಾಗೆ ಮೂರು ಜನ ಡಕಾಯಿತರು ಆತನನ್ನ ಸುತ್ತುಗಟ್ಟಿ ಆತನ ಸರ್ವಸ್ವವನ್ನು ಕಸಿದುಕೊಂಡು ಬಿಟ್ರು. ಆತನ ಹತ್ರ ಇದ್ದು ಬದ್ದದನ್ನೆಲ್ಲ ಕಿತ್ಕೊಂಡ ನಂತರ ಒಬ್ಬ ಡಕಾಯಿತ ಹೇಳ್ದ, ಇವನು ಯಾಕೆ ಹಾಗೆ ಬಿಟ್ಟು ಹೋಗ್ಬೇಕು, ಕೊಂದು ಹಾಕ್ಬಿಡೋಣ ಅಂತ. ಹೀಗೆ ಹೇಳಿ ಆತನನ್ನ ಕತ್ತರಿಸಿ ಆಗೋದಕ್ಕೆ ಮುಂದುವರೆದ. ಆಗ ಎರಡನೇ ಡಕಾಯಿತ ಆತನನ್ನ ತಡೆದು ಹೇಳ್ದ, ಇವನು ಯಾಕೆ ಸುಮ್ಮನೆ ಕೊಂದು ಹಾಕ್ಬೇಕು, ಪಾಪ, ಇವನು ಕೈಕಾಲನ್ನು ಕಟ್ಟಿ ಇಲ್ಲೇ ಬಿಟ್ಟು ಹೋಗೋಣ. ಈತ ಈಗ ಪೊಲೀಸ್ನವರಿಗೆ ಹೋಗಿ ಹೇಳೋಕೆ ಸಾಧ್ಯವಿಲ್ಲ, ಕೈ ಕಾಲು ಕಟ್ಟಿ ಹಾಕಿದ್ರಾಯ್ತು ಅಂತ. ಹೀಗೆ ಹೇಳಿ ಅವರು ಹಗ್ಗದಿಂದ ಆ ಧನಿಕನ ಕೈ ಕಾಲು ಕಟ್ಟಿ ಆತನನ್ನ ಅಲ್ಲೇ ಬಿಟ್ಟು ಹೊರಟು ಹೋದ್ರು. ಸ್ವಲ್ಪ ಹೊತ್ತಾದ ನಂತರ ಮೂರನೇ ಡಕಾಯಿತ ಧನಿಕನಿದ್ದಲ್ಲಿಗೆ ಹಿಂದಿರುಗಿ ಬಂದು ಹೇಳ್ದ, ಅಯ್ಯೋ ಪಾಪ, ನಿನಗೆ ಬಹಳ ಪೆಟ್ಟಾಗಿರ್ಬೇಕು ಅಲ್ವೇ, ನಾನು ನಿನ್ನ ಕೈ ಕಾಲು ಬಿಚ್ಚುತ್ತೇನೆ ಅಂತ ಹೇಳಿ ಹಗ್ಗವನ್ನ ಬಿಚ್ಚಿ ಹಾಕಿದ. ನಂತರ ಡಕಾಯಿತ ಧನಿಕನನ್ನ ಕಾಡಿನಿಂದ ಹೊರಕ್ಕೆ ಕರೆದುಕೊಂಡು ಬಂದ. ಬಳಿಕ ರಾಜಮಾರ್ಗವನ್ನ ಸಮೀಪಿಸಿ ಆ ಡಕಾಯಿತ ಧನಿಕನಿಗೆ ಹೇಳಿದ, ಈ ಮಾರ್ಗವಾಗಿ ನೀನು ಮುಂದುವರಿ, ಯಾವ ತೊಂದರೆಯೂ ಇಲ್ಲದೆ ನೀನು ನಿನ್ನ ಮನೆಯನ್ನು ತಲುಪಬಹುದು ಅಂತ. ಆ ಧನಿಕ ಆಗ ಹೇಳ್ದ, ಆದರೆ ನೀನು ಕೂಡ ನನ್ನ ಜೊತೆಗೆ ಬರಲೇಬೇಕು, ನೀನು ನನಗೆ ಎಷ್ಟೊಂದು ಉಪಕಾರ ಮಾಡಿದೆಯೇ, ಏನ್ ಕತೆ, ನೀನು ನಮ್ಮ ಮನೆಗೆ ಬಂದದೆ ಆದ್ರೆ ನಮಗೆಲ್ಲ ಬಹಳ ಆನಂದವಾಗಿ ಬಿಡುತ್ತೆ ಅಂತ. ಆಗ ಡಕಾಯಿತ ಹೇಳ್ದ, ಇಲ್ಲ, ನಾನಲ್ಲಿಗೆಲ್ಲ ಬರೋ ಹಾಗಿಲ್ಲ, ಪೊಲೀಸ್ನವರು ಹಿಡಿದುಕೊಂಡು ಬಿಡ್ತಾರೆ ಅಂತ. ಆತ ಹೀಗೆ ಹೇಳಿ ಧನಿಕನೇ ದಾರಿ ತೋರಿಸಿ ಹೊರಟೇ ಹೋದ. ಇವನನ್ನ ಯಾಕೆ ಹಾಗೆ ಬಿಟ್ಟು ಬಿಡ್ಬೇಕು, ಕೊಂದು ಹಾಕ್ಬಿಡೋಣ ಅಂತ ಹೇಳಿದ್ನಲ್ಲ, ಅವನೇ ಮೊದಲನೇ ಡಕಾಯಿತ. ಅವನು ತಮಸ್ಸಿನ ಉದಾಹರಣೆ. ಇನ್ನೊಬ್ಬ ಎರಡನೇ ಡಕಾಯಿತ ಇದಾನಲ್ಲ, ಕಟ್ಟಿ ಹಾಕಿದ್ನಲ್ಲ, ಆತನೇ ರಜೋಗುಣಕ್ಕೆ ಉಪಮೆ. ರಜಸ್ಸು ಮನುಷ್ಯನನ್ನ ಸಂಸಾರ ಬಂಧನಕ್ಕೆ ಸಿಲುಕಿಸಿ ವಿವಿಧ ಕಾರ್ಯಗಳಲ್ಲಿ ಆತನನ್ನು ತೊಡಗಿಸಿ ಬಿಡುತ್ತದೆ, ಭಗವಂತನನ್ನು ಮರೆಯುವಂತೆ ಮಾಡಿಬಿಡುತ್ತದೆ. ಕೇವಲ ಸತ್ವಗುಣ ಮಾತ್ರವೇ ಭಗವಂತನ ಕಡೆಗೆ ಹೋಗುವ ಮಾರ್ಗವನ್ನು ತೋರಿಸಿಕೊಡುತ್ತದೆ. ದಯೆ, ಧರ್ಮ, ಭಕ್ತಿ ಇವೆಲ್ಲ ಸತ್ವಗುಣದಿಂದ ಉಂಟಾಗುತ್ತವೆ. ಸತ್ವಗುಣ ಮೆಟ್ಟಲ ಸಾಲಿನ ತುತ್ತ ತುದಿಯ ಮೆಟ್ಟಲು ಇದ್ದ ಹಾಗೆ, ಅದನ್ನು ಹತ್ತಿದೊಡನೆಯೇ ಛಾವಣಿ. ಮನುಷ್ಯನ ಸ್ವಸ್ಥಾನವೇ ಪರಬ್ರಹ್ಮ. ಮನುಷ್ಯ ತ್ರಿಗುಣಾತೀತನಾದ ಹೊರತು ಆತನಿಗೆ ಬ್ರಹ್ಮಜ್ಞಾನ ದೊರಕದು ಅಂತ ಹೇಳಿದಾಗ ಆಚಾರ್ಯ ಬೇಚಾರಾಮರು ಹೇಳ್ತಾರೆ, ನೀವು ನಮಗೆ ಬಹಳ ಒಳ್ಳೆಯ ವಿಷಯಗಳನ್ನು ತಿಳಿಸಿದ್ರಿ ಇವತ್ತು ಅಂತ. ಆಗ ಶ್ರೀರಾಮಕೃಷ್ಣ ನಗ್ತಾ ನಗ್ತಾ ಹೇಳ್ತಾರೆ, ಭಕ್ತರ ಸ್ವಭಾವ ಏನು ಗೊತ್ತೆ? ಒಬ್ಬ ಭಕ್ತ ಇನ್ನೊಬ್ಬ ಭಕ್ತನನ್ನು ಸಂಧಿಸಿದಾಗ ಹೇಳ್ತಾನೆ, ನಾನು ಹೇಳೋದನ್ನು ನೀನು ಕೇಳು, ನೀನು ಹೇಳೋದನ್ನು ನಾನು ಕೇಳ್ತೇನೆ ಅಂತ. ನೀವು ಆಚಾರ್ಯ ಪುರುಷರು, ಎಷ್ಟೊಂದು ಜನಕ್ಕೆ ನೀವು ಶಿಕ್ಷಣ ಕೊಡ್ತಾ ಇದ್ದೀರಿ ಏನ್ ಕತೆ, ಆದರೆ ನೀವು ದೊಡ್ಡ ಜಹಜು, ನಾನು ಮಾತ್ರ ಒಂದು ಸಣ್ಣ ಮೀನು ಹಿಡಿಯೋ ದೋಣಿ ಅಂತ ತಮ್ಮ ವಿನಯವನ್ನ ಅಲ್ಲಿ ಪ್ರಕಟಪಡಿಸ್ತಾರೆ. ಲೋಕದ ಜನರಿಗೆ, ಅರಿಯದ ಜನರಿಗೆ ತಿಳಿಸ್ತಕ್ಕಂಥ ಒಂದು ಕಾರ್ಯ ಇದೆ ಅಂತನ್ನೋದನ್ನ ಶ್ರೀರಾಮಕೃಷ್ಣ ಇಲ್ಲಿ ಮನ್ನಣೆ ಮಾಡ್ತಾ ಇದ್ದಾರೆ. ಅದನ್ನ ಆಚಾರ್ಯ ಬೇಚಾರಾಮರು ಮಾಡತಕ್ಕಂತಹ ಕಾರ್ಯವನ್ನ ಇಲ್ಲಿ ಅನುಮೋದಿಸ್ತಾ ಇದ್ದಾರೆ. ಮತ್ತು ತಮಾಷೆಯಾಗಿ ಹೇಳ್ತಾ ಇದ್ರೆ, ನೀವು ದೊಡ್ಡ ಜಹಜು ಅಂದ್ರೆ ಶಾಸ್ತ್ರ ವೇದ ಶಾಸ್ತ್ರ ಪಾರಂಗತರು, ಅವುಗಳನ್ನೆಲ್ಲ ಉಪಯೋಗಿಸಿಕೊಂಡು ಒಳ್ಳೊಳ್ಳೆಯ ಉಪನ್ಯಾಸವನ್ನೆಲ್ಲ ಕೊಡ್ತಾ ಒಳ್ಳೊಳ್ಳೆಯ ಪ್ರವಚನಗಳನ್ನೆಲ್ಲ ಮಾಡ್ತಾ ಸಹಸ್ರಾರು ಜನರನ್ನ ನೀವು ಭಗವಂತನ ಕಡೆಗೆ ತಿರುಗಿಸ್ತಾ ಇದ್ದೀರಿ. ಆದ್ರೆ ನಾನು ಒಂದು ಸಣ್ಣ ದೋಣಿ, ಜಹಜಲ್ಲ, ಸಣ್ಣ ಕಾರ್ಯ ಮಾಡ್ತಾ ಇದ್ದೇನೆ, ಹೆಚ್ಚು ಶಾಸ್ತ್ರ ಓದಿದವನಲ್ಲ ಅಂತನೋ ಒಂದು ನಮ್ರತೆಯನ್ನ ಅವರು ಅಲ್ಲಿ ವ್ಯಕ್ತಪಡಿಸ್ತಾರೆ. ಈ ನಮ್ರತೆಯನ್ನು ನಾವು ಸ್ವೀಕರಿಸಬೇಕಾಗುತ್ತೆ. ಸತ್ಕಾರ್ಯವನ್ನು ಮಾಡಬೇಕು, ಪ್ರವಚನವನ್ನು ಮಾಡಬೇಕು, ಖಂಡಿತವಾಗಿ ಮಾಡಬೇಕು. ಸಹಸ್ರಾರು ಜನ ಅದನ್ನು ಕೇಳಿ ತಿಳಿಯುವುದಕ್ಕೆ ಕುತೂಹಲಿತರಾಗಿದ್ದಾರೆ. ಆದ್ರಿಂದ ಸರಿಯಾಗಿ ಅರಿತುಕೊಂಡು, ಸರಿಯಾಗಿ ಆಚರಣೆಯಲ್ಲಿಯೂ ತಂದುಕೊಂಡು, ಅನುಭವದಲ್ಲೂ ತಂದುಕೊಂಡು, ಅದನ್ನು ಈ ರೀತಿಯಲ್ಲಿ ಮೈಕಿಟ್ಟುಕೊಂಡು ಇಂತಹ ಒಂದು ದೊಡ್ಡ ಹಾಲನ್ನು ಕಟ್ಟಿ, ಲಕ್ಷಗಟ್ಟಲೆ ರೂಪಾಯಿ ಹಾಲನ್ನೇ ಕಟ್ಟಿ, ಅಷ್ಟೆಲ್ಲ ನಮ್ಮಲ್ಲೆಲ್ಲಿ ಸಾಧ್ಯ ಸ್ವಾಮೀಜಿ ಅಂತ ಕೇಳಿದ್ರೆ ಮರದ ಬಿಡದಲ್ಲಾದ್ರೂ ಮಾಡಬಹುದು. ಅದನ್ನ ಎಲ್ಲಾದರೂ ಒಂದು ಕಡೆ ಕುಳ್ಳಿರಿಸಿಕೊಂಡು ಈ ನಾಲ್ಕು ಒಳ್ಳೆಯ ವಾಕ್ಯವನ್ನ ಹೇಳ್ತಾ ಆಯ್ತು ಅಂತಂದ್ರೆ, ಹೇಳುವವರು ಪಾವನರಾಗ್ತಾರೆ, ಕೇಳುವವರು ಪಾವನರಾಗ್ತಾರೆ, ಮತ್ತು ಆ ಪಾವನ ಮೂರ್ತಿಯು ಕೂಡ ಸಂತುಷ್ಟನಾಗ್ತಾನೆ. ಇದೊಂದು ಋಷಿಋಣ. ಈ ರೀತಿಯಲ್ಲಿ ಆ ಋಷಿಋಣ ಅಂತ ಹೇಳ್ತಕ್ಕಂಥದ್ದು ಹೇಳುವುದರ ಮೂಲಕ, ಕೇಳುವುದರ ಮೂಲಕ ತೀರಿಸಲ್ಪಡಬೇಕು. ಹೀಗೆ ಶ್ರೀರಾಮಕೃಷ್ಣರು ಒಂದು ನಮ್ರವಾದ ರೀತಿಯಲ್ಲಿ ಈ ಒಂದು ಶಾಸ್ತ್ರವಾಕ್ಯವನ್ನ ಅಥವಾ ಭಗವಂತನ ವಿಚಾರವನ್ನ ತಿಳಿಸುವ ಕಾರ್ಯವನ್ನು ಮಾಡಬೇಕು ಅಂತನ್ನೋದನ್ನ ಸೂಚಿಸ್ತಾ ಇದ್ದಾರೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನ ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.